ಬಯಸುವ ಗಾಳಿ ವೈಶಾಖದ ಉರಿ ಬಿಸಿಲದೆ ಹಿಡಿಯಬಲ್ಲೆವು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಪ್ರಣಾಮಣಿಯ ಬೆಳಕಿನಲ್ಲಿ ಸಿಂಹದ ಹಲ್ಲ ಎಣಿಸಬಲ್ಲೆವು ಸಿಂಹದ ಹಲ್ಲ ಎಣಿಸಬಲ್ಲೆವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಬಯಲ ಗಾಳಿಯ ಮೆಟ್ಟಿ ಮುಗಿಲ ಮುಟ್ಟಿದ ವೀರರು ನಾವು ಮುಗಿಲ ಮುಟ್ಟಿದ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಬಯಲ ಘಟಕ್ಕೆ ಆಕಾಶವ ಬಿಗಿದು ನಿಮಿಗೆ ಜಂದು ನಿಂಕಿಡಿಸಬಲ್ಲ ಭದ್ರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಪ್ರಣತಿ ಪ್ರಣತಿಗೂ ನಮ್ಮೆದೆಯ ಜ್ಯೋತಿ ಮುಟ್ಟಿಸುವ ಪ್ರಕಾಶ ಪುಂಜರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಆರುವ ಹತ್ತಿಯ ಬೀಸುವ ಗಾಡಿ ವೈಶಾಖದ ಮುರಿ ಬಿಸಿಲನೆ ಹಿರಿಯಬಲ್ಲೆವು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಭಾರತೀಯ ವೀರರು ನಾವು ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರ ಮುಂದಾಳತ್ವದಲ್ಲಿ ಆತ್ಮ ನಿರ್ಭರ್ ಭಾರತ್ ಕಟ್ಟುವಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಸಬ್ ಕಾ ಪ್ರಯಾಸ್ ಧ್ಯೇಯದೊಂದಿಗೆ ಮುನ್ನಡೆಯಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಆಧಾರಿತ ವಿಶೇಷ ರಸಪ್ರಶ್ನೆ ಕಾರ್ಯಕ್ರಮ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ವರ್ಷಪೂರ್ತಿ 52 ವಾರಗಳು ನಡೆಯಲಿದೆ. ಕ್ವಿಜ್ನ ವಿಷಯ ಪ್ರಧಾನಮಂತ್ರಿ ಆವಾಸ್ ಯೋಜನೆ, ಜಲಜೀವನ್ ಮಿಷನ್, ಜನಧನ್ ಯೋಜನೆ, ಪ್ರಧಾನಮಂತ್ರಿ ಕಿಸಾನ್, ಉಜ್ವಲ್ ಯೋಜನೆ, ಹೀಗೆ ವಿವಿಧ ಯೋಜನೆಗಳನ್ನು ಕುರಿತದ್ದಾಗಿರುತ್ತದೆ. ಭಾಗವಹಿಸಲು ಆಸಕ್ತಿ ಇರುವವರು quiz.mygov.in ಲಾಗಿನ್ ಆಗಿ ಅಲ್ಲಿ ಸರ್ಕಾರದ 14 ವಿವಿಧ ಯೋಜನೆಗಳಲ್ಲಿ ಒಂದನ್ನು ಆಯ್ಕೆ ಮಾಡಿ. ಪ್ರಶ್ನೆಗಳು ಹಿಂದಿ, ಇಂಗ್ಲಿಷ್ ಮತ್ತು ಇನ್ನಿತರ ಪ್ರಮುಖ ಭಾಷೆಗಳಲ್ಲಿ ಲಭ್ಯ. 700 ಸೆಕೆಂಡುಗಳ ಸಮಯದಲ್ಲಿ 20 ಪ್ರಶ್ನೆಗಳಿಗೆ ಉತ್ತರಿಸಬೇಕು. ಪ್ರತಿ ವಾರ 1,000 ವಿಜೇತರ ಹೆಸರುಗಳನ್ನು ಪ್ರಕಟಿಸಲಾಗುತ್ತದೆ. ಪ್ರತಿ ವಿಜೇತರಿಗೆ 2,000 ರೂಪಾಯಿಗಳ ಬಹುಮಾನವಿದೆ. ವಾರದಲ್ಲಿ ಒಬ್ಬರಿಗೆ ಒಮ್ಮೆ ಮಾತ್ರ ಭಾಗವಹಿಸಲು ಅವಕಾಶವಿದೆ. ಹಿಂದೆ quiz.mygov.in ಲಾಗಿನ್ ಆಗಿ ಸಬ್ ಕಾ ವಿಕಾಸ್ ಮಹಾಕ್ವಿಜ್ ರಸಪ್ರಶ್ನೆಯಲ್ಲಿ ಭಾಗವಹಿಸಿ ಬಹುಮಾನ ನಿಮ್ಮದಾಗಿಸಿಕೊಳ್ಳಿ. ಸಬ್ ಕಾ ವಿಕಾಸ್ ಮಹಾಕ್ವಿಜ್ ಸಬ್ ಕಾ ವಿಕಾಸ್ ಮಹಾಕ್ವಿಜ್. ಬದುಕು ಅಕ್ಷಯವಾಗಲಿ. ಕ್ಷಯ ರೋಗ ಜಾಗೃತಿ ಕುರಿತ ಪ್ರಾಯೋಜಿತ ನೇರ ಫೋನಿನ್ ಕಾರ್ಯಕ್ರಮ ರಾತ್ರಿ 7:45 8:45 ರವರೆಗೆ ರಾಜ್ಯವ್ಯಾಪಿ ಪ್ರಸಾರವಾಗಲಿದೆ. ಕ್ಷಯರೋಗಕ್ಕೆ ಸಂಬಂಧಪಟ್ಟಂತೆ ನಿಮ್ಮೆಲ್ಲ ಪ್ರಶ್ನೆಗಳಿಗೆ ಉತ್ತರಿಸುತ್ತಾರೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಪ್ರಭುದೇವ್ ಬಿ ಗೌಡ ಅವರು. ಪ್ರಶ್ನೆಗಳನ್ನು ಕೇಳಲು ನೀವು ಕರೆ ಮಾಡಬೇಕಾದ ನಮ್ಮ ದೂರವಾಣಿ ಸಂಖ್ಯೆಗಳು 2237 0477 2237 0488 2237 0499 ಎಸ್ಟಿಡಿ ಕೋಡ್ ಸಂಖ್ಯೆ 080. ಈ ನೇರ ಫೋನಿನ್ ಕಾರ್ಯಕ್ರಮದ ಪ್ರಾಯೋಜಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ಕೃಷಿ ರಂಗ. ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ರಾಸುಗಳಲ್ಲಿ ಕಂಡುಬರುವ ಚರ್ಮ ಗಂಟು ರೋಗ ಮತ್ತು ಅದರ ನಿಯಂತ್ರಣ ಕುರಿತು ಡಾ ಬಿಎಂ ವೀರೇಗೌಡ ಅವರೊಂದಿಗೆ ಸಂದರ್ಶನ, ಗೌರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆ ಹಾಗೂ ಕೃಷಿ ಮಾಹಿತಿಯನ್ನು ಕೇಳುತ್ತೀರಿ. ಸಮತೋಲನ ಆಹಾರ, ಸಮತೋಲನ ಆರೋಗ್ಯ. ನಿಮ್ಮ ಮಕ್ಕಳ ಬೆಳವಣಿಗೆಯನ್ನ ಗಮನಿಸುತ್ತೀರಿ? ಕೈಕಾಲು ಸಣ್ಣ, ದಪ್ಪ ಹೊಟ್ಟೆ, ಮಾಂಸಖಂಡ ಸವಿಯುತ್ತಿರುವುದು, ಕಳೆಗೊಂದಿದ ಕೂದಲು, ನಿಶಕ್ತಿ, ಓದಿನಲ್ಲಿ ನಿರಾಸಕ್ತಿ, ಪದೇ ಪದೇ ರೋಗಕ್ಕೆ ತುತ್ತಾಗುವುದು, ವಯಸ್ಸಿಗೆ ತಕ್ಕಂತೆ ಬೆಳವಣಿಗೆ ಇಲ್ಲದಿರುವುದು, ಇಂತಹ ಲಕ್ಷಣಗಳು ಕಂಡು ಬಂದರೆ ಕೂಡಲೇ ಹತ್ತಿರದ ಸರ್ಕಾರಿ ಆಸ್ಪತ್ರೆಗೆ ನಿಮ್ಮ ಮಗುವನ್ನು ಕರೆತನ್ನಿ. ಪರೀಕ್ಷೆ, ಚಿಕಿತ್ಸೆ ಸಂಪೂರ್ಣ ಉಚಿತ. ಕಾಲಕ್ಕೆ ತಕ್ಕಂತೆ ವಯಸ್ಸಿಗೆ ಅನುಗುಣವಾಗಿ ನಿಮ್ಮ ಮಕ್ಕಳಿಗೆ ಪೌಷ್ಟಿಕ ಆಹಾರ ನೀಡಿ, ನಿಮ್ಮ ಮಕ್ಕಳನ್ನು ಅಪೌಷ್ಟಿಕತೆಯಿಂದ ರಕ್ಷಿಸಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯಿಂದ ಪ್ರಕಟಣೆ. ಆತ್ಮೀಯ ರೈತ ಬಾಂಧವರಿಗೆ ಇಂದಿನ ಕೃಷಿರಂಗ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಕೇಳಿ, ರಾಸುಗಳಲ್ಲಿ ಕಂಡುಬರುವ ಚರ್ಮ ಗಂಟು ರೋಗ ಮತ್ತು ಅದರ ನಿಯಂತ್ರಣ, ಈ ವಿಷಯವಾಗಿ ಕರ್ನಾಟಕ ಪಶುಪಾಲನೆ, ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ ಬಿಎಂ ವೀರೇಗೌಡ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಪಿಎಂ ಜಗದೀಶ್. ನಮಸ್ಕಾರ ಡಾಕ್ಟರ್ ವೀರೇಗೌಡ ಅವರೇ. ನಮಸ್ಕಾರ ಸರ್. ಈಗ ನಮ್ಮ ರಾಜ್ಯದಲ್ಲಿ ಈ ಚರ್ಮಗಂಟು ರೋಗದ ಬಗ್ಗೆ ಹೆಚ್ಚು ಕೇಳ್ತಾ ಇದ್ವಿ. ಹೌದು ಸರ್. ಮೊದಲು ನಮ್ಮ ದೇಶದ ವಿವಿಧ ಭಾಗಗಳಲ್ಲಿ ಇದರ ಬಗ್ಗೆ ಕೇಳ್ತಾ ಇದ್ವಿ. ಈಗ ನಮ್ಮಲ್ಲೇನೆ ಹಾವೇರಿ ಜಿಲ್ಲೆ, ಕೋಲಾರ ಜಿಲ್ಲೆ ಇಂಥ ಕಡೆಗಳಲ್ಲೆಲ್ಲ ಇದೆ ಅಂತ ನಾವು ಈಗಾಗಲೇ ಕೇಳ್ತಾ ಇದ್ವಿ. ಹೌದು. ತಾವಿವತ್ತು ಮುಖ್ಯವಾಗಿ ಈ ಚರ್ಮಗಂಟು ರೋಗ ಅಂದ್ರೇನು, ಇದರ ಲಕ್ಷಣಗಳು ಏನು, ಮತ್ತು ಇದು ಬರದ ಹಾಗೆ ಹೇಗೆ ನಾವು ತಡೆಗಟ್ಟಬಹುದು, ಚಿಕಿತ್ಸೆ ಏನು, ಎಲ್ಲ ವಿಚಾರಗಳ ಬಗ್ಗೆ ನಮ್ಮ ರೈತ ಬಾಂಧವರಿಗೆ ಪರಿಚಯ ಮಾಡಿಕೊಡ್ಬೇಕು. ಮೊದಲಿಗೆ ಈ ಚರ್ಮಗಂಟು ರೋಗ ಅಂದ್ರೇನು, ಈ ಕಾಯಿಲೆಯ ಸ್ವರೂಪದ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಡ್ತೀರಾ? ಚರ್ಮಗಂಟು ರೋಗ ಒಂದು ಲಂಪಿ ಸ್ಕಿನ್ ಡಿಸೀಸ್ ಅಂತ ಕೂಡ ನಾವು ಕರಿತೀವಿ. ಇದು ಒಂದು ದನ ಮತ್ತು ಎಮ್ಮೆಗಳಲ್ಲಿ ವೈರಸ್ನಿಂದ ಬರೋ ಒಂದು ಸಾಂಕ್ರಾಮಿಕ ರೋಗ ಇದು. ಈ ಎಮ್ಮೆಗಳಿಗಿಂತ ದನಗಳಲ್ಲೇ ಇದರ ತೀವ್ರತೆ ಮತ್ತು ಸಾವು ನೋವು ಹೆಚ್ಚಾಗಿ ಕಂಡು ಬರ್ತದೆ. ಅಂದ್ರೆ ಹಸುಗಳಲ್ಲಿ? ಹಸುಗಳಲ್ಲಿ. ನಮ್ಮ ಮಿಶ್ರ ತಳಿ ಹಸು ಆಗ್ಬೋದು, ನಾ ದೇಶೀಯ ಹಸುಗಳಾಗ್ಬೋದು, ಅಥವಾ ಎತ್ತುಗಳಲ್ಲಾಗ್ಬೋದು, ಇದರ ತೀವ್ರತೆ ಒಂದೇ ತರನಾಗಿದೆ ಅಂತ ನಾವು ಇತ್ತೀಚೆಗೆ ಅದನ್ನ ನೋಡಿದೀವಿ. ನಾವು ಇದು ನಮ್ಮ ದೇಶದ ರೋಗ ಅಲ್ಲ ಸರ್, ಇದು ನಮ್ಮ ದೇಶ ಮತ್ತು ರಾಜ್ಯಕ್ಕೆ ಕೂಡ ಇದು ಒಂದು ಹೊಸದಾಗಿ ಬಂದ ಒಂದು ವಿದೇಶಿ ಕಾಯಿಲೆ ಅಂತಾನೆ ನಾವು ಹೇಳಬೇಕಾಗುತ್ತೆ. ಅದನ್ನ ನಾವು ಎಕ್ಸಾಟಿಕ್ ಡಿಸೀಸ್ ಅಂತ ಕರಿತೀವಿ. ನಾವು ಇದ್ರ ಬಗ್ಗೆ ಹೇಳಬೇಕಂದ್ರೆ 1929 ದಕ್ಷಿಣ ಆಫ್ರಿಕಾದ ಜಾಂಬಿಯಾ ದೇಶದಲ್ಲಿ ಇದು ಮೊದಲುಗೊಂಡು ನಂತರ ಮಧ್ಯಪ್ರಾಚ್ಯಕ್ಕೆ ಹರಡಿತು. ಅಲ್ಲಿಂದ ಸರಿಸುಮಾರು 100 ವರ್ಷಗಳ ನಂತರ ನಮ್ಮ ದೇಶಕ್ಕೆ ಇದು ಕಾಲಿಡ್ತು. 2019 ಸರಿಯಾಗಿ ಹೇಳಿದ್ರೆ ನೀವು, ಅದು ನಮ್ಮ ಒರಿಸ್ಸಾ ರಾಜ್ಯದ ಮೂಲಕ ನಮ್ಮ ದೇಶಕ್ಕೆ ಕಾಲಿಡ್ತು. ಈಗ 2020 ನಮ್ಮ ರಾಜ್ಯದಲ್ಲೂ ಕೂಡ ಕನಕಪುರ ತಾಲೂಕು ಕಬ್ಬಾಳ ಹೊಸಳ್ಳಿಯಲ್ಲಿ ನಾವು ಇದನ್ನ ಮೊಟ್ಟ ಮೊದಲ ಬಾರಿಗೆ ನೋಡಿ ವರದಿ ಮಾಡಿ ಅದ ರೋಗ ದೃಢೀಕರಣ ಕೂಡ ನಾವು ಮಾಡಿ ಈ ಕಾಯಿಲೆ ನಮ್ಮ ರಾಜ್ಯದಲ್ಲಿ ಇದೆ ಅಂತ ನಾವು ಇದನ್ನ ವರದಿ ಮಾಡಿದೀವಿ ಸರ್. ಅಂದ್ರೆ ಈ ದೇಶೀ ತಳಿ ಮತ್ತೆ ಮಿಶ್ರ ತಳಿ ರಾಸುಗಳಲ್ಲಿ ಈ ತೀವ್ರತೆಯಲ್ಲೂ ಏನಾದರೂ ವ್ಯತ್ಯಾಸ ಕಂಡು ಬರ್ತಾ ಇದೆಯಾ ಸರ್? ಮೊಟ್ಟ ಮೊದಲ ಬಾರಿಗೆ ನಾವು ಈ ಕಾಯಿಲೆ ನೋಡಿದಾಗ ಇದು ವಿದೇಶಿ ಒಂದು ಕಾಯಿಲೆ ಆಗಿರೋದ್ರಿಂದ ನಮ್ಮ ಮಿಶ್ರ ತಳಿ ಹಸುಗಳಲ್ಲೇ ಇದು ಹೆಚ್ಚಾಗಿ ಕಂಡು ಬರಬಹುದೇನೋ ಒಂದು ನಾವು ಅಭಿಪ್ರಾಯ ಪಟ್ಟಿದ್ವಿ. ಆದ್ರೆ ಇತ್ತೀಚೆಗೆ ಇದು ವ್ಯಾಪಕವಾಗಿ ಹರಡೋ ರೀತಿ ನೋಡ್ತಾ ಇದ್ರೆ ನಮ್ಮ ದೇಶಿ ತಳಿ ಆಗ್ಬೋದು, ಎತ್ತುಗಳಾಗ್ಬೋದು, ನಮ್ಮ ಮಿಶ್ರ ತಳಿ ರಾಸುಗಳಾಗ್ಬೋದು, ಎಲ್ಲದರಲ್ಲೂ ಒಂದೇ ತೀವ್ರತವಾಗಿ ಹರಡ್ತಾ ಇದೆ. ಒಂದೇನಪ್ಪಾ ಅಂತಂದ್ರೆ ಎಮ್ಮೆಗಳಿಗಿಂತ ಹಸುಗಳಲ್ಲಿ ಅಥವಾ ಎತ್ತುಗಳಲ್ಲಿ ಜಾಸ್ತಿ ಆಗಿ ಕಂಡು ಬರ್ತಾ ಇದೆ ಸರ್. ಇದು ಅಂದ್ರೆ ಮುಖ್ಯವಾಗಿ ಇದು ಹೊಸ ಕಾಯಿಲೆ ಅಂತ ತಾವು ಹೇಳಿದ್ರಿ. ಹೌದು. ಸುಮಾರು 1-3 ವರ್ಷದಿಂದ ಈಚೆಗೆ ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲೂ ಕೂಡ ಕಂಡು ಬರ್ತಾ ಇದೆ ಅಂತ. ಹೌದು ಸರ್. ಇದು ಮನುಷ್ಯರಿಗೆ ಹರಡುವಂತ ಸಂಭವ ಇದೆಯಾ? ಸೊ ಇದೊಂದು ಸಮಾಧಾನಕರ ಸಂಗತಿ ಸರ್. ಇದು ಕಾಯಿಲೆ ಮನುಷ್ಯರಿಗೆ ಹರಡುವಂತ ಕಾಯಿಲೆ ಅಲ್ಲ, ಇದು ಒಂದು ಪ್ರಾಣಿಜನ್ಯ ರೋಗ ಅಲ್ಲ ಇದು. ಮತ್ತೆ ಇನ್ನೊಂದು ತಮಗೆ ಮತ್ತು ರೈತ ಬಾಂಧವರಿಗೆ ಒಂದು ವಿಶೇಷವಾಗಿ ಇಲ್ಲೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಾನು. ನಮ್ಮ ಮನುಷ್ಯರಲ್ಲಿ ಕಂಡುಬಂದಿದ್ದ ಈ ಸಿಡುಬು ರೋಗ ಕಾಯಿಲೆ ಅಂತ ನಾವೇನ್ ಅನ್ಕೊಂಡಿದ್ವು ಅದು 1980ರಲ್ಲೇ ನಾವು ಜಾಗತಿಕ ಮಟ್ಟದಲ್ಲಿ ಅದನ್ನ ನಿರ್ಮೂಲನೆ ಮಾಡಿಬಿಟ್ಟಿದೀವಿ. ಆ ಸಿಡುಬು ರೋಗ ಮನುಷ್ಯರಿಗೆ ಬರುವಂತ ವೈರಾಣು ಮತ್ತು ಈ ಚರ್ಮಗಂಟು ರೋಗ ವೈರಾಣು ಎರಡೂ ಒಂದೇ ಕುಟುಂಬಕ್ಕೆ ಸೇರ್ತವೆ. ಆದಾಗ್ಯೂ ಕೂಡ ಈ ಚರ್ಮಗಂಟು ರೋಗ ನಮ್ಮ ಮನುಷ್ಯರಲ್ಲಿ ಇದು ಕಾಯಿಲೆ ಉತ್ಪತ್ತಿ ಮಾಡಲ್ಲ, ಇದು ಪ್ರಾಣಿಜನ್ಯ ರೋಗ ಅಲ್ಲ. ಹಂಗಾಗಿ ನಮ್ಮ ಯಾವುದೇ ನಾಗರಿಕರಾಗ್ಬೋದು, ರೈತರಾಗ್ಬೋದು, ಹೈನುಗಾರರಾಗ್ಬೋದು ಈ ಕಾಯಿಲೆ ಬಗ್ಗೆ ಆತಂಕ ಪಡುವ ಅವಶ್ಯಕತೆ ಇಲ್ಲವೇ ಇಲ್ಲ ಸರ್. ಅಂದ್ರೆ ಈಗ ಕೆಲವೊಂದು ಪ್ರಾಣಿಗಳಿಗೂ ಕೂಡ ಸಿಡುಬು ಬರುತ್ತಲ್ಲ, ಅದಕ್ಕೂ ಇದಕ್ಕೂ ಏನೋ ಸಂಬಂಧ ಇದೆಯಾ? ಬಹು ಮುಖ್ಯವಾದ ಪ್ರಶ್ನೆ ಕೇಳಿದೀವಿ ಸರ್ ಇದನ್ನ. ನೋಡಿ, ನಮ್ಮ ಕೋಳಿಗಳಲ್ಲಿ ಕೋಳಿ ಸಿಡುಬು ಬರ್ತಾ ಇದೆ, ಕುರಿಗಳಲ್ಲಿ ಕುರಿ ಸಿಡುಬು ಬರ್ತಾ ಇದೆ, ಮೇಕೆಗಳಲ್ಲಿ ಕೂಡ ನಾವೇನವ ಮೇಕೆ ಸಿಡುಬು ಅಂತ ಬರ್ತಾ ಇದೆ. ಹಾಗೇಳೋದಾದ್ರೆ ಈ ಮೇಕೆ ಸಿಡುಬು ಮತ್ತೆ ಕುರಿ ಸಿಡುಬು ಈ ಚರ್ಮಗಂಟು ರೋಗದ ವೈರಾಣು ಒಂದೇ ಪ್ರಭೇದಕ್ಕೂ ಸೇರಿದ್ದು, ಒಂದೇ ಕುಟುಂಬ ಅಲ್ಲ, ಇನ್ನೂ ಅತಿ ಹೆಚ್ಚಿನ ಸಾಮ್ಯತೆ ಹೊಂದಿದೆ. ಹಂಗಿದ್ರೂ ಸಹ ಕುರಿ ಸಿಡುಬು ಆಗ್ಲಿ ಅಥವಾ ಮೇಕೆ ಸಿಡುಬು ಆಗ್ಲಿ ನಮ್ಮ ಮನುಷ್ಯರಿಗಾಗ್ಲಿ ಬರಲ್ಲ, ಅಥವಾ ಜಾನುವಾರುಗಳು ಹಸು ಮತ್ತೆ ಎಮ್ಮೆಗಳು ಕೂಡ ಬರಲ್ಲ ಸರ್. ಇದು ಅವುಗಳು ಇಲ್ಲಿ ಚರ್ಮಗಂಟು ರೋಗವನ್ನು ಉಂಟು ಮಾಡಕ್ ಸಾಧ್ಯ ಇಲ್ಲ, ಸಾಧ್ಯ ಇಲ್ಲ. ಎಷ್ಟೇ ನೀವು ಸಂಪರ್ಕದಲ್ಲಿ ಒಂದೇ ಮಿಶ್ರ ಸಾಕಾಣಿಕೆಯಲ್ಲಿ ನಾವು ಸಾಕಿದ್ರು, ಈಗ ಎಷ್ಟೊಂದು ಹೈನುಗಾರರು ಈ ದನ ಕುರಿ ಮೇಕೆ ಕೋಳಿನ ಒಟ್ಟೊಟ್ಟಿಗೆ ಸಾಕ್ತಾ ಇರ್ತಾರೆ, ಆದ್ರೂ ಈ ಚರ್ಮಗಂಟು ರೋಗ ಕುರಿಗಳಿಗಾಗ್ಲಿ ಮೇಕೆಗಳಿಗಾಗ್ಲಿ ಅಥವಾ ಕೋಳಿಗಳಿಗಾಗ್ಲಿ ಮನುಷ್ಯರಿಗಾಗ್ಲಿ ಹರಡುವಂತ ಸಾಧ್ಯತೆಗಳು ಇಲ್ಲ ಸರ್. ಇದು ಒಂದು ವಿಶಿಷ್ಟವಾದ ವೈರಸ್ ಕಾಯಿಲೆ ಅಂತ ಹೇಳಬಹುದು. ಹೌದು ಸರ್. ಹಾಗಾದ್ರೆ ಈ ಚರ್ಮಗಂಟು ರೋಗದ ಲಕ್ಷಣಗಳೇನು ಅಂತೀರಿ? ಸರ್, ಇದು ಹೆಸರೇ ಹೇಳುವಂತೆ ಈ ಚರ್ಮ ಗಂಟು ರೋಗ ಚರ್ಮದ ಮೇಲೆಲ್ಲ ಗಂಟುಗಳಾಗಿ ಬರ್ತದೆ. ನಮ್ಮ ರೈತರ ಗಂಟುಗಳು ನೋಡಿ, ಓ ನಮ್ಮ ಹಸುಗೆ ರಾಸುಗೆ ಚರ್ಮಗಂಟು ರೋಗ ಬಂದಿದೆ ಅಂತ ಅದನ್ನ ಸುಲಭವಾಗಿ ಪತ್ತೆ ಹಚ್ಚಬಹುದು. ಆದ್ರೆ ವಿಪರ್ಯಾಸ ಅಂದ್ರೆ ನಮ್ಮ ಚರ್ಮದ ಮೇಲೆ ಏನ್ ಗಂಟುಗಳು ಬಂದಿರ್ತವೋ ದೇಹದ ಒಳಭಾಗಗಳು ಕೂಡ ಈ ತರ ಒಂದು ಗಂಟುಗಳು ಬಂದಿರೋದು ಇತ್ತೀಚೆಗೆ ನಮ್ಗೆ ವರದಿ ಆಗ್ತಾ ಇದೆ. ಇದು ಸ್ವಲ್ಪ ಆತಂಕಕಾರಿ ವಿಷಯನೇ. ಹೌದು. ನಾವು ಇನ್ನು ಇದು ಹೊಸ ಕಾಯಿಲೆ ಆಗಿರೋದ್ರಿಂದ, ನಮ್ಮ ದೇಶೀಯ ಕಾಯಿಲೆ ಅಲ್ಲ ಇದು, ಹೊಸ ಕಾಯಿಲೆ ಆಗಿರೋದ್ರಿಂದ ಮೊಟ್ಟ ಮೊದಲಿಗೆ ಒಂದೆರಡು ಬಾರಿ ಈ ಕಾಯಿಲೆ ಜಿಲ್ಲೆಯಲ್ಲಿ ಕಾಣಿಸಿಕೊಂಡಾಗ ಪ್ರಯೋಗಾಲಯಕ್ಕೆ ಈ ರೋಗದ ಮಾದರಿಗಳನ್ನು ಕಳಿಸಿ ಅದನ್ನು ದೃಢೀಕರಣ ಮಾಡಿಕೊಳ್ಳೋದು ಒಂದು ಅತ್ಯವಶ್ಯಕವಾಗಿರ್ತದೆ ಸರ್. ಇದು ಅಂದ್ರೆ ಮುಖ್ಯವಾಗಿ ಯಾವ ಹಂತದಲ್ಲಿ ಚರ್ಮಗಂಟುಗಳು ರೋಗಗಳು ಕಂಡು ಬರ್ತವೆ ಅಂತೀರಿ? ಸರ್, ಇದು ಮೊದಲನೇದಾಗಿ ಈ ಕಾಯಿಲೆ ಈ ಸಂಧಿಪದಿ ಕೀಟಗಳು ಅಂತ ನಾವು ಹೇಳ್ತೀವಿ, ಈ ಸೊಳ್ಳೆ ಆಗ್ಬೋದು, ಈ ಏಡಿಸ್ ಸೊಳ್ಳೆ ಅಥವಾ ಕ್ಯುಲೆಕ್ಸ್ ಸೊಳ್ಳೆ ಆಗ್ಬೋದು, ಈ ಕುರುಡು ನೊಣ ಅಥವಾ ಕುದುರೆ ನೊಣ ಅಂತ ನಾವು ನಮ್ಮ ಮನೆಯಲ್ಲಿರೋ ನೊಣಕ್ಕಿಂತ ಒಂದು ಸ್ವಲ್ಪ ಸುಮಾರಾಗಿ ಒಂದು ದಪ್ಪಗಿರುತ್ತದೆ, ಅಥವಾ ಉಣ್ಣೆಗಳಾಗ್ಬೋದು ಈ ಕುರಿಗಳಲ್ಲಿ ಅಥವಾ ಹಸುಗಳಲ್ಲಿ ಕಂಡು ಬರುವಂತ ಉಣ್ಣೆಗಳಿರ್ತವೆ. ಈ ಉಣ್ಣೆಗಳು ಸೊಳ್ಳೆಗಳು ಮತ್ತೆ ದೊಡ್ಡ ದೊಡ್ಡ ನೊಣಗಳು ಕಚ್ಚೋದ್ರಿಂದ ಈ ಕಾಯಿಲೆ ಬರ್ತಾ ಇದೆ. ಒಂದು ರೋಗಗ್ರಸ್ತ ಪ್ರಾಣಿಯನ್ನು ಈ ಕೀಟಗಳು ಕಚ್ಚಿದ ನಂತರ ಮತ್ತೊಂದು ಆರೋಗ್ಯವಂತ ಹಸುಗೆ ಈ ಉಣ್ಣೆಗಳು ಕಚ್ಚೋದ್ರಿಂದ ಸೊಳ್ಳೆಗಳು ಕಚ್ಚೋದ್ರಿಂದ ಈ ರೋಗ ಒಂದರಿಂದ ಮತ್ತೊಂದಕ್ಕೆ ಹರಡ್ತಾ ಇದೆ. ಇನ್ನು ಪ್ರಮುಖವಾದ ಲಕ್ಷಣಗಳು ಏನಪ್ಪಾ ಅಂತಂದ್ರೆ, ಈ ಯಾವುದೇ ಒಂದು ರಾಸುಗಳ ಮೇಲೆ ಈ ನೊಣ ಸೊಳ್ಳೆ ಮತ್ತೆ ಉಣ್ಣೆಗಳು ಕಚ್ಚಿದ ಒಂದು ಗುರುತುಗಳು ನಾವು ಕಾಣ್ತೀವಿ. ಈ ಕಚ್ಚಿದ ನಂತರ ಒಂದ್ 48 ಗಂಟೆ ಒಂದೆರಡು ಮೂರು ದಿನಗಳ ಕಾಲದಲ್ಲಿ ಒಂದು ಜ್ವರ ಕಾಣಿಸ್ಕೊಳ್ತದೆ. ಜ್ವರ ಬರಲೇಬೇಕು ಅನ್ನೋ ಒಂದು ನಿಬಂಧನೆ ಏನಿಲ್ಲ ಇಲ್ಲಿ. ಜ್ವರ ಇಲ್ಲದೆ ಕೂಡ ಚರ್ಮಗಂಟು ರೋಗ ಬಂದಿರೋದು ಈಗ ಇತ್ತೀಚೆಗೆ ವರದಿ ಆಗ್ತಾ ಇದೆ. ಇದೊಂದು ಸ್ವಲ್ಪ ನಮಗೆ ರೋಗ ಕಂಡುಹಿಡಿಯುವಲ್ಲಿ ಸ್ವಲ್ಪ ಕಷ್ಟಕರ ಸಾಧ್ಯನೂ ಹೌದಾಗ್ತಾ ಇದೆ. ಇನ್ನು ಸೊಳ್ಳೆ ಕಚ್ಚಿದ 24 ಗಂಟೆ 48 ಗಂಟೆಗಳಲ್ಲಿ ಈ ಚರ್ಮದ ಮೇಲೆ ಗಂತಿಗಳಾಗ್ತವೆ. ಗಂತಿಗಳು ಕೊಳೆತು ನಾರುಹಿತವಾಗಿ ಅಲ್ಲಿ ನೊಣಗಳು ನಮ್ಮ ಮನೆಯಲ್ಲಿ ಏನಿರುತ್ತೆ ನೊಣಗಳನ್ನು ಅದನ್ನ ಒಂದು ಮುಗಿಸಿ ಅಲ್ಲಿ ಕೂಡ ಹುಳುಗಳು ಕೂಡ ಆಗುವ ಒಂದು ಸಾಧ್ಯತೆಗಳು ಇರ್ತವೆ. ಇನ್ನು ಯಥೇಚ್ಛವಾಗಿ ಜ್ವರ ಕಂಡಿದ್ದೆ ಆದ್ರೆ ಗರ್ಭ ತುಂಬಿದ ಹಸುಗಳಲ್ಲಿ ಗರ್ಭಪಾತವಾಗ್ತವೆ, ಕಣ್ಣು ಮತ್ತು ಮೂಗಿನಲ್ಲಿ ಸ್ರವಿಕೆಗಳು ಬರ್ತವೆ, ನಾಲಿಗೆ ಮೇಲೆ ಈ ಚರ್ಮಗಂಟು ರೋಗದ ಚಿಹ್ನೆಗಳು ಕೂಡ ಬಂದಿದ್ದು ಇತ್ತೀಚೆಗೆ ವರದಿ ಆಗ್ತಾ ಇದೆ. ಹಂಗಾಗಿ ಜೊಲ್ಲು ಹೆಚ್ಚಾಗಿ ಜೊಲ್ಲು ಸುರಿಸ್ತಾ ಇರ್ತವೆ, ಮತ್ತೆ ಗರ್ಭ ತುಂಬಿದ ಆಕಳಿಂದ ಗರ್ಭಪಾತವಾದ ನಂತರ ಅಥವಾ ಅದೇ ಒಂದು ಮಾಸನಿಂದ ಈ ಎಳೆ ಕರುವಿಗೆ ಈ ರೋಗ ಕೂಡ ಒಂದು ವರ್ಗ ಆಗುತ್ತೆ. ಇನ್ನು ಪ್ರಮುಖವಾಗಿ ಹೇಳ್ಬೇಕಂತಂದ್ರೆ, ನಾವು ತಳಿ ಸಂವರ್ಧನೆಗಾಗಿ ಏನು ಉಪಯೋಗಿಸ್ತಾ ಇದ್ದೀವಿ ನಾವು ಓರಿಗಳನ್ನ, ಮಿಶ್ರ ತಳಿ ಓರಿಗಳಾಗ್ಬೋದು, ನಮ್ಮ ದೇಶೀಯ ತಳಿ ಓರಿಗಳಾಗ್ಬೋದು, ಅದಕ್ಕೇನಾದ್ರೂ ಈ ಚರ್ಮಗಂಟು ರೋಗ ಬಂದಿದ್ದೆ ಆದ್ರೆ ಆ ವೀರ್ಯದಿಂದ ಕೂಡ ನಮ್ಮ ಹಸುಗಳಿಗೆ ಆಗ್ಲಿ ಅಥವಾ ನಾವು ಕೃತಕ ಗರ್ಭಧಾರಣೆ ವಿಶೇಷವಾಗಿ ಉಪಯೋಗಿಸಬೇಕಾಗಿರೋ ವೀರ್ಯದಲ್ಲೂ ಕೂಡ ಈ ಚರ್ಮಗಂಟು ರೋಗ ವೈರಾಣು ಇರುತ್ತೆ ಅಂತ ನಮ್ಗೆ ವರದಿ ಆಗಿದೆ ಸರ್. ಅದ್ರ ಮೂಲಕ ಮುಂದೆ ಹುಟ್ಟುವಂತ ಕರುಗಳಿಗೂ ಕೂಡ ಬರಬಹುದಾದ ಸಾಧ್ಯತೆಗಳು ಇದೆ ಅಂತ ವರದಿಗಳು ಇದಾವೆ ಸರ್. ಒಂದು ಇದು ವೈರಸ್ ರೋಗ ಆಗಿರೋದ್ರಿಂದ ಕೀಟಗಳು ಇದನ್ನು ಹರಡೋದಕ್ಕೆ ಬೇಕೇ ಬೇಕು. ಹೌದು. ಸೊಳ್ಳೆ ನೊಣ ಅಥವಾ ಉಣ್ಣೆಗಳಿಂದ ಇದು ಹರಡುವಂತ ಒಂದು ಕಾಯಿಲೆ ಆಗಿದೆ. ಸಾಧಾರಣವಾಗಿ ನಾವು ಸೊಳ್ಳೆ ಕಚ್ಚಿದಾಗ ನಮಗೆ ಕಚ್ಚಿರೂ ಈ ಗಂಧೆಗಳು ಉಂಟಾದೇ ಆಗ್ತವೆ. ಹೌದು ಹೌದು, ಅದೇ ರೀತಿ ಇಲ್ಲೂ ಕೂಡ ಈ ಚರ್ಮ ಎಷ್ಟೇ ದಪ್ಪಗಿದ್ರು ಕೂಡ ಅಲ್ಲೂ ಹೌದು ಚರ್ಮದ ಮೇಲೆ ಗುಬ್ಬೆಗಳು ಅಥವಾ ನಾವು ಎಷ್ಟೊಂದ್ ಸತಿ ನಾವು ಈ ಚಿಕಿತ್ಸೆಗೆ ಅಂತ ನಾವು ಹಳ್ಳಿಗಳಿಗೆ ಹೋದಾಗ ಚರ್ಮಗಂಟು ರೋಗಕ್ಕೆ ಇದು ಅಲರ್ಜಿ ಆಗಿದೆ ಸರ್ ನಮ್ಮ ಹಸು ಬಂದು ನೋಡಿ ಅಂತ ಹೇಳಿದ್ದು ಉದಾಹರಣೆಗಳು ಸಾಕಷ್ಟು ಇದಾವೆ. ಇದು ನಾವು ಮೊಟ್ಟ ಮೊದಲ ಬಾರಿಗೆ ನೋಡಿದಾಗ ಇದೊಂದು ಅಲರ್ಜಿ ಅಂತಾನೆ ನಾವು ಕೂಡ ಭಾವಿಸಿದ್ವಿ, ಆದ್ರೆ ಕ್ರಮೇಣವಾಗಿ ಗೊತ್ತಾಯಿತು ಇದು ಇದೊಂದು ಸಾಂಕ್ರಾಮಿಕ ಕಾಯಿಲೆ ಮತ್ತು ಒಂದು ವಿದೇಶದಿಂದ ಬಂದಿರೋ ಕಾಯಿಲೆ ಅಂತ ನಮಗೂ ಕೂಡ ಅದರ ದೃಢೀಕರಣ ಆಯಿತು ಸರ್. ಅಂದ್ರೆ ಇದಕ್ಕೆ ಮುಖ್ಯವಾಗಿ ಸೊಳ್ಳೆ ಕಡಿಯೋದಕ್ಕಿಂತನೂ ವೈರಸ್ಸೇ ಕಾರಣ ಅಂತ ಹೇಳ್ಬೋದು. ಹೌದು, ಸೊಳ್ಳೆ ಬರೀ ವಾಹಕಗಳಾಗಿ ವರ್ತಿಸವೆ ಹೊರತು ಸೊಳ್ಳೆ ಕಡಿದ್ರಿಂದ ಕಾಯಿಲೆ ಬರಲ್ಲ. ರೋಗಗ್ರಸ್ತ ರಾಶಿ ಸೊಳ್ಳೆ ಕಡಿದು ಅದರ ರಕ್ತದ ಮುಖಾಂತರ ಸೊಳ್ಳೆ ಕಡಿಯೋದ್ರಿಂದ ಮತ್ತೊಂದು ಆರೋಗ್ಯವಂತ ಹಸುಗೆ ಕಡಿಯೋದ್ರ ಮುಖಾಂತರ ಇದು ವರ್ಗಾಯಿಸಾಗಿ ಇದು ಕೇವಲ ರೋಗ ವಾಹಕವಾಗಿ ವರ್ತಿಸದೆ ಹೊರತು ಬರೀ ಸೊಳ್ಳೆ ಕಡಿದು ಆರೋಗ್ಯವಂತ ಹಸುಗೆ ಸೊಳ್ಳೆ ಕಡಿದು ಮತ್ತೊಂದು ಆರೋಗ್ಯವಂತ ಹಸುಗೆ ಸೊಳ್ಳೆ ಕಡಿದಾಗ ಈ ಕಾಯಿಲೆ ಬರುವ ಸಾಧ್ಯತೆಗಳಿಲ್ಲ. ಸಾಧಾರಣವಾಗಿ ವೈರಸ್ ರೋಗಗಳಿಗೆ ಕೆಲವು ವಾಹಕಗಳು ಹರಡೋದಕ್ಕೆ ಬೇಕಾಗುತ್ತೆ, ಅದರಲ್ಲಿ ಕೀಟಗಳು ಕೂಡ ಬಹಳ ಮುಖ್ಯವಾದ. ಇನ್ನೂ ಯಾವ್ಯಾವ ವಿಧಾನಗಳಿಂದ ಈ ಚರ್ಮ ಗಂಟು ರೋಗ ಹರಡುತ್ತೆ ಅಂತೀರಿ? ನಾನು ಈಗಾಗಲೇ ಹೇಳಿದಂಗೆ ಪ್ರಮುಖವಾಗಿ ಶೇಕಡ 90% ರೋಗ ಹರಡೋ ವಿಧಾನ ಬರೀ ಸೊಳ್ಳೆ ನೊಣ ಮತ್ತು ಈ ಉಣ್ಣೆಗಳು ಕಡಿದಿರೋದ್ರಿಂದನೇ ಆಗ್ತಾ ಇದೆ. ಇನ್ನು ವಿರಳವಾಗಿ ಹೇಳಬೇಕಂದ್ರೆ ಸೂಜಿಗಳಿಂದ ನಾವು ಯಾವ್ದೋ ಒಂದು ಚಿಕಿತ್ಸೆಗಾಗಿ ನಾವು ಒಂದು ರೈತರ ಮನೆಯಾಗ ಹೋಗಿದ್ದಾಗ ಆ ಸೂಜಿಗಳನ್ನು ನೈರ್ಮಲ್ಯೀಕರಣ ಶುದ್ಧೀಕರಣ ಮಾಡಿ ಬೇರೆ ಆರೋಗ್ಯವಂತ ರಾಸುಗಳನ್ನ ಚಿಕಿತ್ಸೆ ಕೊಡಬೇಕು, ಇಲ್ಲಿಂದ ಸೂಜಿಗಳಿಂದ ಕೂಡ ಒಂದು ಹರಡುವಂತ ಸಾಧ್ಯತೆ ಇರ್ತದೆ. ಇನ್ನು ಚರ್ಮಗಂಟು ರೋಗ ಬಂದ ಓರಿಗಳಲ್ಲಿ ವೀರ್ಯದಿಂದ ಹಸುಗಳಿಗೆ ನಾವು ಏನು ಕೃತಕ ಗರ್ಭಧಾರಣ ಮಾಡಿಸಿದ್ದೆ ಆದಲ್ಲಿ ಅಥವಾ ತಳಿ ಸಂವರ್ಧನೆ ಮಾಡಿಸಿದ್ದೆ ಆದಲ್ಲಿ ಆ ಚರ್ಮಗಂಟು ರೋಗ ಬರಬಹುದು. ಇನ್ನು ಹಾಲಿನ ಮುಖಾಂತರ ಕೂಡ ಈ ಚರ್ಮಗಂಟು ರೋಗದ ವೈರಾಣು ಈ ಎಳೆ ಕರುವಿಗೆ ಬರುವಂತ ಸಾಧ್ಯತೆ ಇರ್ತದೆ. ಆದ್ರೆ ಈ ಹಾಲನ್ನು ಕುದಿಸಿ ಕಾಯಿಸೋದ್ರಿಂದ ನಮ್ಮ ಮನುಷ್ಯರಿಗಾಗ್ಲಿ ಅಥವಾ ಅದೇ ಕರುವಿಗಾಗ್ಲಿ ಈ ಚರ್ಮಗಂಟು ರೋಗದ ವೈರಸ್ ನಾವು ಸಂಪೂರ್ಣವಾಗಿ ನಾವು ನಿರ್ಮೂಲನ ಮಾಡಬಹುದು. ಇನ್ನು ಮುಖ್ಯವಾಗಿ ಈ ಚರ್ಮಗಂಟು ರೋಗ ಇಷ್ಟೊಂದು ವ್ಯಾಪಕತೆ ಪಡೆದಿರೋದು ಹ್ಯಾಕಾಗಿ ಅಂತೀರಿ? ಹೌದು ಸರ್, ಇದು ಒಂದು ನಮಗೂ ಒಂದು ಆತಂಕದ ವಿಷಯನೇ. ಹೌದು, ಕೇವಲ 2 ವರ್ಷಗಳಲ್ಲಿ ಇದು ನಮ್ಮ ರಾಜ್ಯದ ಕನಿಷ್ಠ ಒಂದು 24 ಜಿಲ್ಲೆಗಳಲ್ಲಿ ವರದಿಯಾಗಿದೆ. ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲೂ ಕೂಡ ಇದು ವರದಿಯಾಗಿದೆ. ಇದೇನಕ್ಕೆ ಅಂದ್ರೆ ಈ ವರ್ಷ ತಾವು ಗಮನಿಸಿರ್ಬೇಕು ಜಗದೀಶ್ ಅವರೆ, ಈ ಕೇವಲ ಮಳೆಗಾಲ ಒಂದೇ ಉಳಿದಿದೆ ನಮ್ಗೆ, ಬೇಸಿಗೆನೂ ಬರಲಿಲ್ಲ, ನಮ್ಗೆ ಚಳಿಗಾಲನೂ ಬರಲಿಲ್ಲ. ಈ ಕೀಟಗಳು ಏನ್ ಹೇಳಿದೀವಿ ನಾವು, ಸೊಳ್ಳೆಗಳಾಗ್ಬೋದು ಉಣ್ಣೆಗಳಾಗ್ಬೋದು ಅಥವಾ ನೊಣಗಳಾಗ್ಬೋದು, ಈ ಬೇಸಿಗೆ ಮತ್ತೆ ಮಳೆ ಒಂದ್ ದಿವಸ ಎಲ್ಲ ಬಿಸಿಲು ಕಾಯೋದು, ನಂತರ ಸಂಜೆ ಟೈಮ್ಗೆ ನಮ್ಗೆ ಮಳೆ ಏನ್ ಬರ್ತದೋ ಇದನ್ನು ಆರ್ದ್ರತೆ ಅಂತ ನಾವು ಕರಿತೀವಿ. ಇಮ್ಯುನಿಟಿ ತೇವಾಂಶ ಜಾಸ್ತಿ ಇದ್ದಾಗ ಈ ಕೀಟಗಳ ಸಂವರ್ಧನೆ ತುಂಬಾ ಫಾಸ್ಟ್ ಆಗಿ ನಡೀತೇವೆ, ತುಂಬಾ ಬೇಗನೆ ನಡೀತದೆ. ಶೈತ್ಯಾಂಶದಲ್ಲಿ ಮತ್ತು ಬಿಸಿಲು ಎರಡೂ ಇರಬೇಕು. ಅದಕ್ಕೆ ಈ ಕೀಟಗಳ ಸಂವರ್ಧನೆ ಅತಿ ಬೇಗ ಸಂವರ್ಧನೆ ಗೊಂಡು ಅದರ ಒಂದು ಸಂಖ್ಯೆಯಲ್ಲಿ ಕೂಡ ಜಾಸ್ತಿ ಆಗ್ತಾ ಇದೆ. ಈ ಸಂಖ್ಯೆಗಳು ಜಾಸ್ತಿ ಆಗಿದ್ರಿಂದ ನಮ್ಮ ಈ ಕಾಯಿಲೆ ಹೊಸದಾಗಿರೋದ್ರಿಂದ ನಮ್ಮಲ್ಲಿ ಏನು ಜಾನುವಾರುಗಳು ನಮ್ಮಲ್ಲಿ ಇದ್ವು, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯದಲ್ಲಿ ಇದ್ವು, ಅವು ಯಾವುದಕ್ಕೂ ಈ ಮೊದಲು ಈ ರೋಗಕ್ಕೆ ಅವು ತುತ್ತಾಗಿರ್ಲಿಲ್ಲ. ಹಂಗಾಗಿ ರೋಗ ನಿರೋಧಕ ಶಕ್ತಿ ಇರಲಿಲ್ಲ. ಯಾವುದೇ ಒಂದು ವಿದೇಶಿ ಕಾಯಿಲೆ ಮೊಟ್ಟ ಮೊದಲನೇ ಬಾರಿಗೆ ನಮ್ಮ ದೇಶಕ್ಕೆ ಬಂದಾಗ ಸಾಮಾನ್ಯವಾಗಿ ರೋಗದ ತೀವ್ರತೆ ಜಾಸ್ತಿನೇ ಇರುತ್ತೆ. ಹಂಗಾಗಿ ನಮ್ಮ ವಾತಾವರಣ ಕೂಡ ಅದಕ್ಕೆ ಒಂದು ಪಕ್ವವಾಗಿದೆ, ಅದಕ್ಕೊಂದು ಸಪೋರ್ಟ್ ಮಾಡ್ತಾ ಇದೆ, ಹಂಗಾಗಿ ಈ ರೋಗ ತೀವ್ರತೆ ಜಾಸ್ತಿ ಇದೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ರೋಗಕಾರಕ ವೈರಾಣು ಚರ್ಮಗಂಟು ರೋಗ ವೈರಾಣು ಅತಿ ಸದೃಢವಾದ ವೈರಾಣು. ವಾತಾವರಣದಲ್ಲಿ 65 ಡಿಗ್ರಿ ಒಂದು ಉಷ್ಣಾಂಶದಲ್ಲಿ ಅದು ಅರ್ಧ ಗಂಟೆ ಕೂಡ ಬದುಕಬಹುದು. ಇನ್ನು 55 ಡಿಗ್ರಿ ಉಷ್ಣಾಂಶದಲ್ಲಿ 2 ಗಂಟೆಗಳು ಕೂಡ ಬದುಕ್ತಾರೆ. ಅದೇ ರೀತಿ ನಮ್ಮ ಕೊಟ್ಟಿಗೆಗಳಲ್ಲಿ ಈ ತೇವಾಂಶ ಇದ್ರೆ ನೆರಳು ಇದ್ರೆ ಅಥವಾ ಈ ಗಂಟುಗಳಾಗಿ ಗಂತಿಗಳಾಗಿ ನಾರುಗಳಾಗಿ ಚರ್ಮದ ಮೈ ಮೇಲೆ ಏನಿರ್ತವೋ ಅದರಲ್ಲಿ 35 ದಿನಗಳ ಕಾಲ ಈ ವೈರಸ್ ಬದುಕಿ ಉಳಿಯುವ ಒಂದು ಸಾಮರ್ಥ್ಯ ಇರೋದ್ರಿಂದ ಈ ರೋಗ ತುಂಬಾ ವ್ಯಾಪಕವಾಗಿ ಹರಡೋದಕ್ಕೆ ಸಹಾಯ ಆಗ್ತಾ ಇದೆ ಜಗದೀಶ್ ಅವರು. ಮುಖ್ಯವಾಗಿ ಇದು ಆರ್ಥಿಕವಾಗಿ ಎಷ್ಟು ಮಟ್ಟಿಗೆ ಪ್ರಾಮುಖ್ಯತೆ ಪಡೆದಿದೆ ಅಂತೀರಿ? ಒಂದು ಮಂದೆ ಅಥವಾ ಒಂದು ಹಿಂಡು ಅಂತ ನಾವು ಪರಿಗಣಿಸಿದ್ರೆ ಒಂದು ಹಳ್ಳಿಗೆ ಹೋದಾಗ ಶೇಕಡ 10-20 ರಾಸುಗಳು ಈ ರೋಗಕ್ಕೆ ತುತ್ತಾಗಬಹುದಾಗಿದ್ದು ಆ 20ರಲ್ಲಿ ಕೇವಲ 1-2% ಮಾತ್ರ ಈ ಸಾವನ್ನಪ್ತಾ ಇದ್ದಾವೆ. ಈ ಸಾವು ನೋವು ಕಡಿಮೆ ಆದ್ರೂ ರೋಗಕ್ಕೆ ತುತ್ತಾಗುವಂತ ಪ್ರಾಣಿಗಳು ಕ್ರಮೇಣವಾಗಿ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕಡಿಮೆಯಾಗಿ ಬೇರೆ ಒಂದು ಕಾಯಿಲೆಗಳಿಗೆ ತುತ್ತಾಗೋದ್ರಿಂದ ಇದು ನಮ್ಮ ಹೈನುಗಾರರ ಮೇಲೆ ನಮ್ಮ ರೈತರ ಮೇಲೆ ಇದೊಂದು ಆರ್ಥಿಕ ದುಷ್ಪರಿಣಾಮ ಬೀರ್ಲಿಕ್ಕೆ ಸಾಧ್ಯತೆ ಇದೆ ಅಂತಾನೆ ಕೂಡ ಹೇಳಬಹುದಾಗಿದೆ. ನಾವು ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ಚರ್ಮದ ಮೇಲೆ ದೊಡ್ಡ ದೊಡ್ಡ ಬಕ್ಕೆಗಳು ಅಥವಾ ಗಂತಿಗಳಾಗೋದ್ರಿಂದ ಈ ಚರ್ಮೋದ್ಯಮಕ್ಕೆ ಇದು ತುಂಬಾ ಭಾರಿ ಹೊಡೆತ ಕೊಡ್ತಾ ಇದೆ. ಮುಂದುವರೆದು ಹೇಳ್ಬೇಕಂತಂದ್ರೆ, ಒಮ್ಮೆ ಚರ್ಮಗಂಟು ರೋಗ ಬಂದ ಒಂದು ಹಸು ಏನಾಗಿರುತ್ತೆ, ಇದನ್ನ ಗರ್ಭಪಾತವಾದ್ರೆ ಅಥವಾ ಚರ್ಮಗಂಟು ರೋಗದಿಂದ ಬಳಲಿ ಅದು ನಾವು ಚಿಕಿತ್ಸೆ ಕೊಟ್ಟು ಅದನ್ನ ವಾಸಿ ಮಾಡಿದ ನಂತರನು ಒಂದು 6 ತಿಂಗಳು 1 ವರ್ಷದ ಕಾಲ ಅದು ನಿರ್ಬೆದೆಯಾಗಿ ಉಳಿದ್ಬಿಟ್ಟು ಮತ್ತೊಮ್ಮೆ ಅದು ಗರ್ಭ ಕೊಟ್ಟ ಒಂದು ಸಾಮರ್ಥ್ಯನ ಕೂಡ ಕಡಿಮೆ ಮಾಡ್ಕೊಳ್ತಾ ಇದೆ. ಇನ್ನು ಮೊದಲೇ ಹೇಳಿದಂಗೆ ಓರಿಗಳು ಕೂಡ 45 ದಿನದಿಂದ 1.5 ತಿಂಗಳವರೆಗೆ ಅಥವಾ ಅತಿ ಹೆಚ್ಚು ಅಂದ್ರೆ 150 ದಿನಗಳ ಕಾಲವರೆಗೆ ಆ ವೈರಾಣುಗಳು ತಮ್ಮ ವೀರ್ಯದಲ್ಲಿ ಅದನ್ನ ಹೊರ ಹಾಕಲ್ಪಡೋದ್ರಿಂದ ಅವುಗಳ ಭಂಜತನ ಕೂಡ ಆಗ್ತದೆ, ಮತ್ತೆ ಅದನ್ನ ನಾವು ತಳಿ ಸಂವರ್ಧನೆಗೆ ಯಾವ ಕಾರಣಕ್ಕೂ ಉಪಯೋಗಿಸಬಾರದು. ಅಷ್ಟೇ ಏಕೆ ಒಂದು ರಾಜ್ಯದಲ್ಲಿ ಅಥವಾ ಒಂದು ರಾಷ್ಟ್ರದಲ್ಲಿ ಚರ್ಮಗಂಟು ರೋಗ ಬಂದಿದೆ ಅಂತ ನಾವು ವರದಿ ಆದ ಕೂಡಲೇ ನಮ್ಮಿಂದ ನಮ್ಮ ಈ ಹಾಲು ಉತ್ಪನ್ನಗಳೇ ಆಗ್ಬೋದು, ಮಾಂಸ ಉತ್ಪನ್ನಗಳಾಗ್ಬೋದು, ಚರ್ಮಗಂಟು ರೋಗ ಇಲ್ಲದೇ ಇರೋ ಒಂದು ರಾಷ್ಟ್ರ ದೇಶಗಳು ನಮ್ಮಿಂದ ಅದನ್ನ ಆಮದು ಮಾಡಿಕೊಳ್ಳಿಕ್ಕೆ ಇಚ್ಛೆ ಪಡಲ್ಲ. ಸೊ ಹಾಗಾಗಿ ಈ ಚರ್ಮಗಂಟು ರೋಗ ಒಂದು ಆರ್ಥಿಕ ದಿವಾಳಿಯನ್ನೇ ಉಂಟು ಮಾಡುತ್ತೆ ಅಂತ ಹೇಳೋದ್ರಲ್ಲಿ ಸಂದೇಹ. ಜೊತೆಗೆ ನಮ್ಮ ಎತ್ತುಗಳ ಒಂದು ಈ ಹೊಲಗದ್ದೆಗಳಲ್ಲಿ ಕೆಲಸ ಮಾಡುವಂತ ಶಕ್ತಿನೂ ಕಡಿಮೆ ಆಗುತ್ತೆ, ಶಕ್ತಿ ಸಾಮರ್ಥ್ಯ ಕೂಡ ಕಡಿಮೆ ಆಗ್ಬಿಡ್ತದೆ. ಯಾಕಂದ್ರೆ ಒಮ್ಮೆ ಈ ಕಾಯಿಲೆ ಬಂತಂದ್ರೆ ಒಂದು ಕ್ಷಣಿಕವಾಗಿ ಅದರಲ್ಲಿ ಒಂದು ರೋಗ ನಿರೋಧಕ ಶಕ್ತಿ ಕಡಿಮೆಗೊಳ್ತವೆ 2-4 ವಾರಗಳ ಕಾಲ. ಆ ಒಂದು ಸಮಯದಲ್ಲಿ ನಮ್ಮ ರಾಸುಗಳ ಒಂದು ಹೊಲ ಉಳ್ಳ ಒಂದು ಸಾಮರ್ಥ್ಯ ಇರ್ಬೋದು, ಭಾರ ಎಳೆಯುವ ಸಾಮರ್ಥ್ಯ ಇರ್ಬೋದು ತೀವ್ರವಾಗಿ ಕಡಿಮೆ ಆಗ್ಬಿಟ್ಟು, ಹಂಗಾಗಿ ಆ ಒಂದು ಪ್ರಯೋಜನಕ್ಕೆ ಬರದೆ ಇರೋ ಒಂದು ಸಾಧ್ಯತೆಗಳು ಕೂಡ ಇದಾವೆ. ಮತ್ತೆ ಹಾಲು ಉತ್ಪಾದನಾ ಸಾಮರ್ಥ್ಯದ ಬಗ್ಗೆನೂ ಹೌದು ಸಾಕಷ್ಟು ಹೌದು ನೀವು ಹೇಳಿದ್ದು ಸರಿಯಾಗಿದೆ. ಹಾಲಿನ ಇಳುವರಿ ಕೂಡ ಗಣನೀಯವಾಗಿ ಕಡಿಮೆ ಆಗಿರುವಂತ ವರದಿ ಆಗಿದೆ. ಸರಿಸಾಮಾನ್ಯವಾಗಿ 20% ಹಾಲಿನ ಪ್ರಮಾಣ ಇಳಿಕೆ ಆಗಿರೋದೊಂದು ನಮ್ಗೆ 5 ರಾಸುಗಳಲ್ಲಿ ಕೂಡ ಕಂಡು ಬಂದಿದೆ ಈ ಕಾಯಿಲೆಯಿಂದ. ಮತ್ತೆ ಅದು ಏನಾದ್ರೂ ಶಾಶ್ವತವಾಗಿ ಮುಂದುವರೆಯ ಸಾಧ್ಯತೆ ಇರುತ್ತೆ? ಇಲ್ಲ, ಇದು ಒಂದು 4-6 ವಾರಗಳ ನಂತರ ಸೂಕ್ತವಾದ ಚಿಕಿತ್ಸೆ ಕೊಟ್ಟಿದ್ದೇ ಆಗದಲ್ಲಿ ಈ ಜ್ವರ ಕಡಿಮೆ ಆಗಿದ ನಂತರ ಅದಕ್ಕೆ ನಾವೇನು ಖನಿಜ ಮಿಶ್ರಣ ಇರ್ಬೋದು ಅಥವಾ ನಾವು ಜೀವಸತ್ವಗಳ ಮಿಶ್ರಣ ಇರ್ಬೋದು ಅದಕ್ಕೆ ನಾವು ಸಹಕಾರಿ ಚಿಕಿತ್ಸೆ ಕೊಟ್ಟಿದ್ದೆ ಆದ ನಂತರ 4-6 ವಾರಗಳ ನಂತರ ಅದೇನು ಗಣನೀಯವಾಗಿ ಇಳಿಕೆ ಆಗಿತ್ತು ಹಾಲಿನ ಪ್ರಮಾಣದಲ್ಲಿ ಇರ್ಬೋದು, ಅದರ ಒಂದು ಒಲ ಉಳ್ಳ ಶಕ್ತಿ ಸಾಮರ್ಥ್ಯ ಇರ್ಬೋದು, ಅದನ್ನು ವಾಪಸ್ ಬರೋ ಒಂದು ಎಲ್ಲಾ ಒಂದು ಸಾಧ್ಯತೆಗಳು ಇದಾವೆ ಇದರಲ್ಲಿ. ಈಗ ನಮ್ಮ ರೈತ ಬಂದವರು ಯಾವ ಒಂದು ಲಕ್ಷಣಗಳನ್ನ ಕಂಡು ಕೂಡಲೇ ಪಶುವೈದ್ಯರನ್ನ ಸಂಪರ್ಕಿಸಬೇಕು ಅಂತ? ಈ ಸೊಳ್ಳೆ ನೊಣ ಮತ್ತು ಉಣ್ಣೆ ಕಚ್ಚಿರೋ ಜಾಗದಲ್ಲಿ ಅವಾಗೇನ ದದ್ದುಗಳು ಅಥವಾ ಬೊಬ್ಬೆಗಳು ಕಂಡು ಕೂಡಲೇ ನೀವು ಜ್ವರ ಬಂದು ಮೇವು ತಿನ್ನದೆ ಮಂಕಾಗಿ ಅಲ್ಲಿರೋವರೆಗೂ ಅವರು ಅದನ್ನ ಕಾಯೋದ ಅವಶ್ಯಕತೆ ಇಲ್ಲವೇ ಇಲ್ಲ. ಈ ಸೊಳ್ಳೆ ನೊಣ ಮತ್ತು ಉಣ್ಣೆಗಳ ಕಚ್ಚಿದ ಗುರುತುಗಳು ಕಂಡು ಕೂಡಲೇ ಹತ್ತಿರದ ಪಶುವೈದ್ಯರನ್ನು ಕಾಣಬೇಕಾಗುತ್ತೆ. ಇದು ಒಂದು ವೈರಸ್ ಕಾಯಿಲೆ ಆಗಿರೋದ್ರಿಂದ ಇದಕ್ಕೆ ಯಾವುದೇ ಆದ ಒಂದು ನಿರ್ದಿಷ್ಟವಾದ ಒಂದು ಚಿಕಿತ್ಸೆ ಇಲ್ಲ. ಹಾಗಾಗಿ ಈ ಜ್ವರ ಇದ್ರೆ ಜ್ವರಕ್ಕೆ ಔಷಧಿ ಕೊಡೋದು, ಮೈ ಕೈ ನೋವಿದ್ರೆ ನೋವು ನಿವಾರಕ ಔಷಧಿ ಕೊಡಬಹುದು ನಾವು. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಈ ಏನಾದರೂ ಈ ಬೊಬ್ಬೆಗಳು ಒಡೆದು ಅಲ್ಲಿ ಕೀವು ಅಥವಾ ರಕ್ತಸ್ರಾವ ಏನಾದ್ರು ಇದ್ರೆ ಆ ಒಂದು ಬೊಬ್ಬೆಗಳ ಒಂದು ಔಷಧಿ ಕೊಟ್ಬಿಟ್ಟು ನಮ್ಮ ಯಾವುದೋ ಒಂದು ಔಷಧಿ ಕೊಟ್ಟು ಅದನ್ನ ಒಂದು ಮೈಯೆಲ್ಲ ತೊಳಿಬೇಕಾಗುತ್ತೆ. ಇನ್ನು ಸೊಳ್ಳೆ ಕೀಟ ಮತ್ತು ನೊಣಗಳ ನಿವಾರಣೆಗಾಗಿ ಅಡಿಗೆ ಸೋಡಾ ಹಾಕಬಹುದು ಅಥವಾ ಸೋಡಿಯಂ ಹೈಪೋಕ್ಲೋರೈಟ್ ಇಲ್ಲ ಬ್ಲೀಚಿಂಗ್ ಪೌಡರ್ ಪಶುವೈದ್ಯರ ಸಲಹೆ ಮೇರೆಗೆ ಅದನ್ನ ಕುಟ್ಟಿಗೆಗಳಲ್ಲಿ ನಾವು ಸಿಂಪಡಣೆ ಮಾಡಿ ಕೀಟಗಳ ಬಾಧೆಯನ್ನು ನಿರ್ಮೂಲನೆ ಮಾಡಬೇಕಾಗುತ್ತೆ. ಇನ್ನು ಮುಂದುವರೆದು ಹೇಳಬೇಕಂದ್ರೆ ಕೆಲವೊಂದು ರೈತರು ಅವರು ಪಾಪ ಎಷ್ಟು ಈ ಹಸುಗಳ ಬಗ್ಗೆ ಕಾಳಜಿ ವಹಿಸ್ತಾರಂದ್ರೆ ಈ ಹಸುಗಳನ್ನ ಅವರು ಸೊಳ್ಳೆ ಪರ್ದದಲ್ಲಿ ಕೂಡ ಅದನ್ನ ರಕ್ಷಣೆ ಮಾಡಿಕೊಳ್ಳುವಂತ ನಿದರ್ಶನಗಳು ನಾವು ನೋಡಿದೀವಿ. ಇದೊಂದು ಅತ್ಯುತ್ತಮವಾದ ರೋಗ ತಡೆಗಟ್ಟುವ ವಿಧಾನ ಅಂತಾನೆ ನಾವು ಹೇಳಬೇಕಾಗುತ್ತೆ ಜಗದೀಶ್ ಅವರೇ. ಇದು ಅಂದ್ರೆ ನಾವು ಏನ್ ಮನುಷ್ಯರು ಸೊಳ್ಳೆ ಪರ್ದೆ ಬಳಸ್ತೀವಿ, ಹೌದು, ಆ ರೀತಿ ಒಳ್ಳೆ ಬೆಲೆ ಬಾಳುವಂತ ನಮ್ಮ 5 ರಾಸುಗಳಿಗೂ ಕೂಡ ಈ ಸೊಳ್ಳೆ ಪರದೆಯನ್ನು ಉಪಯೋಗಿಸಿಕೊಂಡು ಈ ಕೀಟಗಳ ರೋಗವಾಹಕಗಳಾಗಿ ಯಾವ್ಯಾವ ಒಂದು ಕಾಯಿಲೆ ಬರ್ತಾ ಇದೋ ಆ ಕಾಯಿಲೆಯನ್ನು ತಡೆಗಟ್ಟುವಲ್ಲಿ ಇದು ವಿಶೇಷವಾಗಿ ನಮಗೆ ಸಹಕಾರಿ ಆಗುತ್ತೆ ಅಂತ ಕೂಡ ನಾವು ಹೇಳ್ಬೋದು. ಅಂದ್ರೆ ಇದು ತಡೆಗಟ್ಟೋದಕ್ಕೆ ಒಳ್ಳೆ ಮಾರ್ಗ ಅಂತ ನಾವು ಹೇಳ್ಬೋದು. ಇನ್ನು ಮುಂದುವರೆದು ಹೇಳ್ಬೇಕಂದ್ರೆ ರೋಗ ಬಂದ ಮೇಲೆ ನಿರ್ದಿಷ್ಟವಾದ ಚಿಕಿತ್ಸೆ ಇಲ್ಲದವರಿಂದ ರೋಗ ಬರದೇ ಇರೋ ಹಾಗೇನೆ ಇದಕ್ಕೊಂದು ಲಸಿಕೆ ಕೂಡ ನಾವು ಹಾಕಿಸ್ಕೋಬೇಕಾಗುತ್ತೆ. ಯಾವ ಲಸಿಕೆ ಅಂತಿರೋದು? ಈಗಾಗಲೇ ಚರ್ಮಗಂಟು ರೋಗಕ್ಕೆ ನಮ್ಮಲ್ಲಿ ನಮ್ಮ ಸರ್ಕಾರಿ ಸ್ವಾಮ್ಯದ ಪಶು ಆರೋಗ್ಯ ಮತ್ತು ಜೈವಿಕ ಸಂಸ್ಥೆಯಿಂದ ಈ ಮೇಕೆ ಸಿಡುಬು ಲಸಿಕೆಯನ್ನು ನಾವು ಶಿಫಾರಸು ಮಾಡಿದರೆ ಆ ಮೇಕೆ ಸಿಡುಬು ಲಸಿಕೆಯನ್ನು ಈಗಾಗಲೇ ನಾವು ಪ್ರಾಯೋಗಿಕವಾಗಿ ಎಲ್ಲ ಜಿಲ್ಲೆಗಳಲ್ಲಿ ಉಪಯೋಗ ಮಾಡಿ ಅದರಿಂದ ಪ್ರಯೋಜನ ಕೂಡ ಬಂದಿದೆ ಅಂತ ವರದಿಯಾಗಿದೆ. ಈ ಮೇಕೆ ಸಿಡುಬು ಲಸಿಕೆಯನ್ನು 4 ತಿಂಗಳ ಮೇಲ್ಪಟ್ಟ ಎಲ್ಲಾ ರಾಸುಗಳಿಗೆ, ಕರುಗಳನ್ನು 4 ತಿಂಗಳ ಮೇಲ್ಪಟ್ಟವೆ, ಗರ್ಭ ಇಲ್ಲದೇ ಇರೋ ಒಂದು ರಾಸುಗಳಿಗೆ ಮತ್ತೆ ಆರೋಗ್ಯವಂತ ರಾಸುಗಳಿಗೆ ಮಾತ್ರ ಇದನ್ನ ಉಪಯೋಗಿಸಬೇಕಾಗುತ್ತೆ. ಒಮ್ಮೆ ಲಸಿಕೆ ಕೊಟ್ಟಿದ್ದೆ ಆದಲ್ಲಿ ಸಂಪೂರ್ಣವಾಗಿ 1 ವರ್ಷದವರೆಗೂ ಈ ಚರ್ಮಗಂಟು ರೋಗದ ವಿರುದ್ಧ ನಾವು ರೋಗ ನಿರೋಧಕ ಶಕ್ತಿಯನ್ನು ನಾವು ಪಡ್ಕೋಬಹುದಾಗಿದೆ. ವರ್ಷಕ್ಕೊಂದ್ಸರಿ ಹಾಕಿಸ್ಕೊಂಡ್ರೆ ಸಾಕು. ಇನ್ನು ರೋಗದಿಂದ ವಿಮುಕ್ತವಾದ ಹಸುಗಳು ಕೂಡ ಮತ್ತೊಮ್ಮೆ ರೋಗಕ್ಕೆ ತುತ್ತಾಗಲ್ಲ, ಅವು ರೋಗ ನಿರೋಧಕ ಶಕ್ತಿ ತಾನಾಗೆ ಪಡ್ಕೊಳ್ತವೆ. ಒಂದು ವಿಶೇಷವಾದ ಎಚ್ಚರಿಕೆ ಏನು ನಾವು ರೈತರು ವಹಿಸಬೇಕಂತಂದ್ರೆ, ಈಗಾಗಲೇ ಈಗಾಗಲೇ ಕಾಯಿಲೆ ಇರೋ ಕಡೆಗೆ ಈ ಲಸಿಕೆನ ನಾವು ಉಪಯೋಗಿಸಬಾರ್ದು. ಯಾಕಂದ್ರೆ ಇದು ಜೀವಂತ ಲಸಿಕೆ ಇದು. ಸೊ ಹಾಗಾಗಿ ರೋಗ ಇಲ್ಲದೇ ಇರೋ ಒಂದು ಹಿಂಡು ಆಗ್ಬೋದು, ರೋಗ ಇಲ್ಲದೇ ಇರೋ ಒಂದು ಹಸುಗಳಿಗೆ ಅಥವಾ ಹಳ್ಳಿಗಳಲ್ಲಿ ಮಾತ್ರ ಈ ಲಸಿಕೆ ಹಾಕ್ಬೇಕು. ಈಗಾಗಲೇ ರೋಗ ಬಂದಿದ್ರೆ ಆ ರಾಸುಗಳಿಗೆ ಚಿಕಿತ್ಸೆ ಕೊಡಬೇಕು ಹೊರತು ಅಲ್ಲಿ ಲಸಿಕೆಯನ್ನು ಯಾವ ಕಾರಣಕ್ಕೂ ಹಾಕಬಾರ್ದು. ಯಾಕಂದ್ರೆ ಇದು ಒಂದು ಜೀವಂತ ಲಸಿಕೆ ಇದು. ಒಂದ್ ವೇಳೆ ಈಗ ವರ್ಷಕ್ಕೊಂದ್ಸರಿ ಲಸಿಕೆ ಹಾಕಿಸ್ಕೊಳ್ಳೋದಾದ್ರೆ ಈ ಮೇಕೆ ಸಿಡುಬು ಲಸಿಕೆಯನ್ನ ಯಾವ ತಿಂಗಳಲ್ಲಿ ಹಾಕಿಸ್ಕೊಳ್ಳೋದು ಒಳ್ಳೇದು ಅಂತ? ವಿಶೇಷವಾಗಿ ಇದು ಏಪ್ರಿಲ್ ಮತ್ತು ಮಾರ್ಚ್ ಅಲ್ಲಿ ಬರುವಂತ ಕಾಯಿಲೆ ಆಗಿರ್ಬೇಕಾಗಿತ್ತು. ಆದ್ರೆ ವಾತಾವರಣದಲ್ಲಿ ವ್ಯತ್ಯಾಸ ಆಗಿ ನಮ್ಮ ಇಡೀ ಪೂರ್ತಿ ವರ್ಷನೂ ನಾವು ಮಳೆಗಾಲನೇ ಆಗಿರೋದ್ರಿಂದ ಈಗಾಗಲೇ ರೋಗ ಈ ರಾಜ್ಯದಲ್ಲೆಲ್ಲ ವ್ಯಾಪಕವಾಗಿ ಹರಡಿರೋದ್ರಿಂದ ಏನು ಯಾವುದೇ ತಡ ಮಾಡದೆ ನಮ್ಮ ರೈತರು ಈ ಲಸಿಕೆ ಏನು ದೊರಕ್ತಾ ಇದೆ ನಮ್ಮ ಪಶು ಚಿಕಿತ್ಸಾಲಯಗಳಲ್ಲಿ ಅಥವಾ ಪಶು ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಸರ್ಕಾರದಿಂದ ಏನು ಸಿಗ್ತಾ ಇದೆಯೋ ಅದನ್ನು ಈ ಕೂಡಲೇ ರೈತರನ್ನು ನಮ್ಮ ಪಶು ವೈದ್ಯರನ್ನು ಸಂಪರ್ಕಿಸಿ ಈಗ ಅದನ್ನು ಪಡ್ಕೊಳ್ಳೇಬೇಕು. ಇದು ಒಂದು ಜರೂರು ಕೂಡ ಆಗ್ಬೇಕಾದ ಕೆಲಸನೂ ಹೌದು ಸರ್. ಇದನ್ನು ಅಂದ್ರೆ ಈಗ ಸದ್ಯದಲ್ಲಿ ಯಾವ್ಯಾವ ಜಿಲ್ಲೆಗಳಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಾ ಇದೆ ಚರ್ಮಗಂಟು ರೋಗ? ನಾವು ಈ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ರಾಮನಗರ ಜಿಲ್ಲೆ, ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಹಾವೇರಿ, ದಾವಣಗೆರೆ, ಚಿತ್ರದುರ್ಗ ಜಿಲ್ಲೆಯಲ್ಲಿ, ಹಾಗೆ ಮುಂದುವರೆದು ಬೆಳಗಾವಿ ಜಿಲ್ಲೆಯಲ್ಲಿ ಕೂಡ ಯಥೇಚ್ಛವಾಗಿ ಇದು ವರದಿಯಾಗಿದೆ. ಇನ್ನು ವಿಜಯನಗರ ಜಿಲ್ಲೆ ಕೂಡ ಈ ಕಾಯಿಲೆ ಕಡಿಮೆ ಅಂದ್ರೆ 24 ಜಿಲ್ಲೆಗಳಲ್ಲಿ, ನಮ್ಮ ರಾಜ್ಯದ 24 ಜಿಲ್ಲೆಗಳಲ್ಲಿ ಈ ರೋಗ ಈಗಾಗಲೇ ವರದಿಯಾಗಿದೆ ಮತ್ತು ಅದಕ್ಕೆ ಸಾಕಷ್ಟು ಲಸಿಕೆಗಳು ಕೂಡ ಪೂರೈಕೆ ಆಗ್ತಾ ಇದೆ. ರೈತರು ಇದನ್ನ ಯಾವುದೇ ರೀತಿಯಲ್ಲಿ ಒಂದು ಕಿವಿಮಾತಿಗೆ ಹೋಗೊಡದೆ ತಮ್ಮ ಜಾನುವಾರುಗಳಿಗೆ ಲಸಿಕೆಯನ್ನು ಕೊಟ್ಟುಕೊಂಡು ಈ ರೋಗದಿಂದ ತಮ್ಮ ಜಾನುವಾರುಗಳನ್ನ ಸಂರಕ್ಷಿಸಿಕೊಳ್ಬೇಕು ಅನ್ನೋದೇ ಈ ಒಂದು ಸಂಭಾಷಣೆಯ ಉದ್ದೇಶ ಕೂಡ ಆಗಿದೆ. ಮತ್ತೆ ನಮ್ಮ ಪಶುವೈದ್ಯಕೀಯ ಇಲಾಖೆ ಆಗ್ಬಹುದು, ಕರ್ನಾಟಕ ಹಾಲು ಮಹಾಮಂಡಳಿ ಆಗ್ಬಹುದು, ಇವರೆಲ್ಲರೂ ಹೌದು. ಇದು ವಿಶೇಷವಾಗಿ ಹೇಳಬೇಕಂದ್ರೆ ನಮ್ಮ ಕರ್ನಾಟಕ ಹಾಲು ಮಹಾಮಂಡಳಿಯ ಪಶುವೈದ್ಯರು ಕೂಡ ಎಷ್ಟೊಂದ್ ಸತಿ ನಾವು ಜಿಲ್ಲೆಗಳಿಗೆ ಪ್ರವಾಸಕ್ಕೆ ಹೋದಾಗ ಅವರು ಕೂಡ ಇದ್ರ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದಾರೆ. ಪಶುವೈದ್ಯಕೀಯ ಇಲಾಖೆ ಮತ್ತು ಕರ್ನಾಟಕ ಹಾಲು ಮಹಾಮಂಡಳಿ, ನಮ್ಮ ಪಶುವೈದ್ಯಕೀಯ ವಿಶ್ವವಿದ್ಯಾಲಯ ಮತ್ತು ಪಶು ಆರೋಗ್ಯ ಮತ್ತು ದೈವಿಕ ಸಂಸ್ಥೆ ಎಲ್ಲರ ಸಹಯೋಗದಿಂದ ಈ ರೋಗವನ್ನು ತಡೆಗಟ್ಟಲು ನಾವು ಜರೂರಾದ ಕೆಲಸವನ್ನು ತಗೊಂಡಿದ್ದಾರೆ ನಮ್ಮ ಕರ್ನಾಟಕ ಪಶುವೈದ್ಯಕೀಯ ಮತ್ತು ಪಶುಪಾಲನೆ ಇಲಾಖೆಯವರು. ರೈತರು ಇದನ್ನ ಉಪಯೋಗ ಪಡ್ಕೊಳ್ಬೇಕು ಅನ್ನೋದೇ ನನ್ನ ಒಂದು ಅಭಿಲಾಷೆ. ರೈತ ಬಾಂಧವರೇ, ತಮಗೆ ಈ ಚರ್ಮಗಂಟು ರೋಗದ ಬಗ್ಗೆ, ಅದರ ನಿಯಂತ್ರಣದ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯಿತು ಅಂದರೆ ಡಾಕ್ಟರ್ BM ವೀರೇಗೌಡ ಅವರನ್ನು ಅವರ ಮೊಬೈಲ್ ದೂರವಾಣಿ ಸಂಖ್ಯೆಯಲ್ಲೂ ಕೂಡ ಸಂಪರ್ಕಿಸಬಹುದು. ದೂರವಾಣಿ ಸಂಖ್ಯೆ ಹೀಗಿದೆ: 9981945554. ದೂರವಾಣಿ ಸಂಖ್ಯೆಯನ್ನು ಮತ್ತೊಮ್ಮೆ ಕೇಳಿ: 9981945554. ತುಂಬಾ ಸಂತೋಷ ಡಾಕ್ಟರ್ ವೀರೇಗೌಡ ಅವರೇ, ತಾವಿದುವರೆಗೂ ನಮ್ಮ ರೈತ ಬಾಂಧವರಿಗೆ ಮತ್ತು ರೈತ ಮಹಿಳೆಯರಿಗೆ ಈ ಚರ್ಮಗುಂಟು ರೋಗ ಮತ್ತೆ ಅದರ ಒಂದು ನಿಯಂತ್ರಣದ ಬಗ್ಗೆ, ಮುಂಜಾಗ್ರತಾ ಕ್ರಮಗಳ ಬಗ್ಗೆ ಸಾಕಷ್ಟು ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದಾರೆ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ರಾಸುಗಳಲ್ಲಿ ಕಂಡುಬರುವ ಚರ್ಮಗಂಟು ರೋಗ ಮತ್ತು ಅದರ ನಿಯಂತ್ರಣ, ಈ ವಿಷಯವಾಗಿ ಕರ್ನಾಟಕ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾ BM ವೀರೇಗೌಡ ಅವರೊಂದಿಗೆ ಸಂದರ್ಶನ ಕೇಳಿದರೆ. ಇವರನ್ನು ಸಂದರ್ಶಿಸಿದವರು PM ಜಗದೀಶ್. ಈಗ ಕೇಳೋಣ ಕೃಷಿ ರಂಗದಲ್ಲಿ ಗೌರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆ. ಎದ್ದು ಬಾರೋ ಎದ್ದು ಬಾರೋ ಮೊದ್ದು ಬೈರುವ, ನಿನ್ನ ಬಿದ್ದು ಬೇಡೋ ಭಕ್ತರು ಬಂದರೂ ಮೊದ್ದು ಬೈರುವ. ಎದ್ದು ಬಾರೋ ಎದ್ದು ಬಾರೋ ಮೊದ್ದು ಬೈರುವ, ನಿನ್ನ ಬಿದ್ದು ಬೇಡೋ ಭಕ್ತರು ಬಂದರೂ ಮೊದ್ದು ಬೈರುವ. ಒಡಗಾಯಿ ಒಡಸೇವ ಮೊದ್ದು ಬೈರುವ, ಇಡುಗಾಯಿ ಆಕಸೇವ ಮೊದ್ದು ಬೈರುವ. ಎಳನೀರ ಕೋಡಿ ಅರಸೆ ಗುರುಸ್ವಾಮಿ, ಎಳನೀರ ಕೋಡಿ ಅರಸೆ ಗುರುಸ್ವಾಮಿ. ನಿನ್ನ ಗುಡಿಯಲ್ಲೇ ಪೂಜೆ ನಡೆಸೆ ಮೊದ್ದು ಬೈರುವ, ನಿನ್ನ ಗುಡಿಯಲ್ಲೇ ಪೂಜೆ ನಡೆಸೆ ಮೊದ್ದು ಬೈರುವ. ಎದ್ದು ಬಾರೋ ಎದ್ದು ಬಾರೋ ಮೊದ್ದು ಬೈರುವ, ನಿನ್ನ ಬಿದ್ದು ಬೇಡೋ ಭಕ್ತರು ಬಂದರು ಮೊದ್ದು ಬೈರುವ. ಬೈರುವ ಮನೆ ತುಂಬಾ ಬಾಲರು ಕೊಡೋ ನನ ಗುರು, ನಿನ್ನೆಸರ ಕರೆದೇನೋ ಮುದ್ದು ಬೈರುವ ನಿನ್ನೆಸರ ಕರೆದೇನೋ ಮುದ್ದು ಬೈರುವ ಎದ್ದು ಬಾರೋ ಎದ್ದು ಬಾರೋ ಮುದ್ದು ಬೈರುವ ನಿನ್ನ ಬಿದ್ದು ಬೇಡ ಭಕ್ತರು ಬಂದರು ಮುದ್ದು ಬೈರುವ ಮುದ್ದು ಬೈರುವ ಹತ್ತಾಳು ಕುಣಿದರು ಮುದ್ದು ಬೈರುವ ಒಪ್ಪನು ನನ್ನ ಸ್ವಾಮಿ ಮುದ್ದು ಬೈರುವ ಹತ್ತಾಳ ನಡುವೆ ನನ್ನ ಮಾಗ ಕುಣಿದರೆ ಹತ್ತಾಳ ನಡುವೆ ನನ್ನ ಮಾಗ ಕುಣಿದರೆ ಒಪ್ಪಿದ ನನ್ನ ಕುಲ ಸ್ವಾಮಿ ಮುದ್ದು ಬೈರುವ ಒಪ್ಪಿದ ನನ್ನ ಕುಲ ಸ್ವಾಮಿ ಮುದ್ದು ಬೈರುವ ಎದ್ದು ಬಾರೋ ಎದ್ದು ಬಾರೋ ಮುದ್ದು ಬೈರುವ ನಿನ್ನ ಬಿದ್ದು ಬೇಡ ಭಕ್ತರು ಬಂದರು ಮುದ್ದು ಬೈರುವ ಪೂಜೆಗೆ ತಂದೆ ಪಡಿದು ಬನನ ಗುರುವೆ ಪೂಜೆಗೆ ತಂದೆ ಪಡಿದು ಬನನ ಗುರುವೆ ನಿನ್ನ ಪಾದವ ಕಂಡು ಶರಣೆಂದೆ ಮುದ್ದು ಬೈರುವ ನಿನ್ನ ಪಾದವ ಕಂಡು ಶರಣೆಂದೆ ಮುದ್ದು ಬೈರುವ ಎದ್ದು ಬಾರೋ ಮುದ್ದು ಬೈರುವ ನಿನ್ನ ಬಿದ್ದು ಬೇಡ ಭಕ್ತರು ಬಂದರು ಮುದ್ದು ಬೈರುವ ಎದ್ದು ಬಾರೋ ಮುದ್ದು ಬೈರುವ ನಿನ್ನ ಬಿದ್ದು ಬೇಡ ಭಕ್ತರು ಬಂದರು ಮುದ್ದು ಬೈರುವ ನಿನ್ನ ಬಿದ್ದು ಬೇಡ ಭಕ್ತರು ಬಂದರು ಮುದ್ದು ಬೈರುವ ನಿನ್ನ ಬಿದ್ದು ಬೇಡ ಭಕ್ತರು ಬಂದರು ಮುದ್ದು ಬೈರುವ ಗೌರಮ್ಮ ಮತ್ತು ಸಂಗಡಿಗರಿಂದ ಜನಪದ ಗೀತೆಯನ್ನ ಕೇಳಿದ್ರೆ ಕೃಷಿರಂಗ ಕಾರ್ಯಕ್ರಮದಲ್ಲಿ ಈಗ ಕೇಳಿ ಪಿಎಂ ಜಗದೀಶ್ ಅವರಿಂದ ಕೃಷಿ ಮಾಹಿತಿ. ರೇಷ್ಮೆ ಹುಳುವನ್ನು ಬಾಧಿಸುವಂತಹ ಮುಖ್ಯವಾದ ಕೀಟಪೀಡಿಗಳಲ್ಲಿ ಊಜಿನೊಣ ಬಹಳ ಮುಖ್ಯವಾದಂತಹದ್ದು. ಇದು ರೇಷ್ಮೆ ಹುಳುವಿನ ಒಂದು ಪರಾವಲಂಬಿ ಕೀಟ. ಮುಖ್ಯವಾಗಿ ಇದು ಎಲ್ಲ ವಿಧದ ರೇಷ್ಮೆ ಹುಳುಗಳನ್ನು ಬಾಧಿಸುತ್ತೆ. ರೇಷ್ಮೆ ಗೂಡಿನ ಇಳುವರಿಯಲ್ಲಿ ಈ ಊಜಿ ಬಾಧೆಯಿಂದ ಸಾಕಷ್ಟು ಇಳಿಮುಖವನ್ನು ನಾವು ಕಾಣಬಹುದು. ಮುಖ್ಯವಾಗಿ ಈ ಊಜಿನೊಣ ವರ್ಷವಿಡೀ ಕಂಡುಬಂದರೂ ಕೂಡ ಮಳೆಗಾಲದಲ್ಲಿ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಅಂದರೆ ಜುಲೈ ತಿಂಗಳಿನಿಂದ ನವೆಂಬರ್ ತಿಂಗಳವರೆಗೆ ಇದರ ಹಾವಳಿ ಹೆಚ್ಚಾಗಿರುತ್ತೆ. ಮುಖ್ಯವಾಗಿ ಮಳೆಗಾಲದಲ್ಲಿ ಈ ಊಜಿನೊಣಕ್ಕೆ ಪೂರಕವಾದಂಥ ವಾತಾವರಣ ಇರುತ್ತೆ. ರೇಷ್ಮೆ ಹುಳುಗಳ ಮೈಮೇಲೆ ಕಪ್ಪನೆಯ ಮಚ್ಚೆ ಮತ್ತು ಕೋಶಗಳ ತುದಿಯಲ್ಲಿ ಗುಂಡಗಿರುವಂಥ ರಂಧ್ರಗಳು ಈ ಊಜಿನೊಣದ ಬಾಧೆಯ ಮುಖ್ಯವಾದ ಲಕ್ಷಣಗಳು ಆಗಿರುತ್ತವೆ. ಊಜಿನೊಣ ತನ್ನ ಮೊಟ್ಟೆಗಳನ್ನು ರೇಷ್ಮೆ ಹುಳುವಿನ ಶರೀರದೊಳಗಡೆ ಇಡುತ್ತೆ. ಆನಂತರ ಈ ಮೊಟ್ಟೆಗಳು ರೇಷ್ಮೆ ಹುಳುವಿನ ದೇಹದಲ್ಲಿ ಬೆಳೆದು ಹುಳುವಾಗಿ ಪ್ರೌಢ ಹಂತದಲ್ಲಿ ಶರೀರದಿಂದ ಹೊರಗಡೆ ಬಂದು ಹುಳು ಸಾಕಾಣಿಕೆ ಮನೆಯ ರಂಧ್ರ ಗೋಡೆ ಸಂದುಗಳಲ್ಲಿ ಕೋಶವಾಗುತ್ತೆ. ಇನ್ನು ಈ ಊಜಿನೊಣದ ನಿರ್ವಹಣೆಗೆ ಸಮಗ್ರ ನಿರ್ವಹಣೆ ಬಹಳ ಮುಖ್ಯ. ನಾವು ಭೌತಿಕವಾಗಿ ಬಲೆಗಳನ್ನು ಬಳಸೋದ್ರ ಮೂಲಕ ಜೈವಿಕ ಕ್ರಮಗಳು ಹಾಗೆಯೇ ಈ ಬೇಸಾಯ ಕ್ರಮಗಳಿಂದ ಈ ಊಜಿನೊಣಗಳನ್ನು ನಿರ್ವಹಣೆ ಮಾಡಬಹುದು. ಇನ್ನು ಭೌತಿಕ ಕ್ರಮಗಳಿಗೆ ಬಂದರೆ ಈ ರೇಷ್ಮೆ ಹುಳು ಸಾಕಾಣಿಕೆಯ ಮನೆಯ ಮುಂಭಾಗದಲ್ಲಿ ಉಪಕೋಣೆಯನ್ನು ನಾವು ನಿರ್ಮಿಸ್ಕೋಬೇಕು. ಇದರಿಂದ ಊಜಿನೊಣ ಬರದಂಗೆ ತಡೆಗಟ್ಟಬಹುದು. ಈ ನೈಲಾನ್ ಪರದೆ ಅಥವಾ ತಂತಿಯ ಜಾಲರಿಯನ್ನು ಬಾಗಿಲು ಕಿಟಕಿ ಮತ್ತು ಸ್ಟ್ಯಾಂಡ್ಗಳಿಗೆ ಅಳವಡಿಸೋದ್ರಿಂದ ಊಜಿನೊಣ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನು ಪ್ರವೇಶ ಮಾಡೋದನ್ನು ನಾವು ತಡೆಗಟ್ಟಬಹುದು. ಹಾಗೆಯೇ ಮೂರು ಹಂತದ ಪರದೆಯನ್ನು ಬಾಗಿಲಿಗೆ ಅಳವಡಿಸೋದು ಇನ್ನೊಂದು ಮುಖ್ಯವಾದ ಕ್ರಮ. ಇನ್ನು ಹಳದಿ ಅಂಟುಪಟ್ಟಿಯನ್ನು ನಾವು ಬಳಕೆ ಮಾಡೋದ್ರಿಂದ ಈ ಊಜಿನೊಣಗಳು ಇದಕ್ಕೆ ಅಂಟುಕೊಂಡು ಸಾವನ್ನಪ್ಪುತ್ತವೆ. ಇನ್ನು ಊಜಿನೊಣದ ನಿರ್ವಹಣೆಯಲ್ಲಿ ನಾವು ಊಜಿ ಟ್ರ್ಯಾಪ್ ಮಾತ್ರೆಗಳನ್ನು ಕೂಡ ಬಳಸ್ಕೋಬಹುದು. ಊಜಿ ಟ್ರ್ಯಾಪ್ ದ್ರಾವಣದ ಹಳದಿ ಬಣ್ಣ ಈ ಪ್ರೌಢ ಊಜಿನೊಣಗಳನ್ನು ಆಕರ್ಷಿಸಿ ಕೊಲ್ಲುತ್ತೆ. ಮುಖ್ಯವಾಗಿ ಈ ಊಜಿ ಟ್ರ್ಯಾಪ್ ಒಂದು ಮಾತ್ರೆಯನ್ನು 1 ಲೀಟರ್ ನೀರಿನಲ್ಲಿ ಬೆರೆಸಿಕೊಂಡು ಬಿಳಿ ಬಣ್ಣದ ಪ್ಲಾಸ್ಟಿಕ್ ತಟ್ಟೆಗಳಲ್ಲಿ ಹಾಕಿ ಈ ರೇಷ್ಮೆ ಹುಳು ಸಾಕಾಣಿಕೆ ಮನೆಯ ಹೊರಗಡೆ ಒಳಗಡೆ ಕಿಟಕಿ ಹಾಗೆಯೇ ಈ ಬಾಗಿಲು ಬಳಿ ಬೆಳಕು ಬೀಳುವಂಥ ಸ್ಥಳದಲ್ಲಿ ಎತ್ತರದಲ್ಲಿ ಇಡಬೇಕಾಗತ್ತೆ. ರೇಷ್ಮೆ ಹುಳುಗಳು ಗೂಡನ್ನು ಕಟ್ಟೋದಕ್ಕೆ ಪ್ರಾರಂಭಿಸಿದ 15 ದಿನಗಳ ತನಕ ಈ ಊಜಿ ಟ್ರ್ಯಾಪ್ಗಳನ್ನು ನಾವು ರೇಷ್ಮೆ ಹುಳು ಸಾಕಾಣಿಕೆಯ ಮನೆ ಒಳಗಡೆ ಹಾಗೆಯೇ ಈ ಗೂಡು ಕಟ್ಟಿಸುವಂಥ ಹಜಾರದೊಳಗೆ ಇಡೋದ್ರಿಂದ ಅಲ್ಲಿ ಈ ಊಜಿ ಕೋಶಗಳಿಂದ ಹೊರಗಡೆ ಬಂದಂತ ಊಜಿ ನೊಣಗಳನ್ನು ನಾವು ಆಕರ್ಷಿಸಿ ನಾಶಪಡಿಸಬಹುದು. ಇನ್ನು ಬೇಸಾಯ ಕ್ರಮಗಳನ್ನು ಅನುಸರಿಸೋದು ಕೂಡ ಅಷ್ಟೇ ಮುಖ್ಯ. ಈ ರೇಷ್ಮೆ ಹುಳು ಸಾಕಾಣಿಕೆ ನಂತರ ಹಿಪ್ಪುನೇರಳೆ ರೆಂಬೆಗಳನ್ನು ನಾವು ಹೊರಗಡೆ ಸುರಿಬಾರದು, ಯಾಕೆಂದರೆ ಅದರಲ್ಲಿ ನೂರಾರು ಊಜಿ ಕೋಶಗಳು ಇರುವಂಥ ಸಂಭವ ಇರುತ್ತೆ. ಅದನ್ನು ಪ್ಲಾಸ್ಟಿಕ್ ಚೀಲದಲ್ಲಿ ನಾವು ಭದ್ರವಾಗಿ ಕಟ್ಟಿ ಸುಮಾರು 15-20 ದಿನಗಳ ಕಾಲ ಒಂದೆಡೆ ಇಟ್ಟು ಆನಂತರ ಕಾಂಪೋಸ್ಟ್ ಗುಂಡಿಗೆ ಹಾಕಬೇಕಾಗತ್ತೆ. ಇದಕ್ಕೆ ಬದಲಾಗಿ ಹಿಕ್ಕೆ ಮತ್ತು ತಿಂದುಳಿದಂಥ ಎಲೆಗಳನ್ನು 3-4 ಆಳವಾದ ಗುಂಡಿನಲ್ಲಿ ಹೂತಾಕಬೇಕಾಗತ್ತೆ ಅಥವಾ ಸುಳ್ಳುಬಹುದು. ಇನ್ನು ಊಜಿ ನೊಣದ ನಿರ್ವಹಣೆಗೆ ನಾವು ಜೈವಿಕ ಕ್ರಮಗಳಿಗೆ ಬಂದರೆ ನೆಸೋಲಿಂಗ್ಸ್ ಥೈಮಸ್ ಎಂಟಿ ಎನ್ನುವಂಥ ಒಂದು ಈ ಕಣಜದ ಜಾತಿಗೆ ಸೇರಿದಂಥ ಪರಾವಲಂಬಿ ಕೀಟವನ್ನು ನಾವು ಬಳಸ್ಕೋಬಹುದು. ಈ ಕೀಟಗಳು ಊಜಿ ನೊಣದ ಕೋಶಗಳ ಮೇಲೆ ತನ್ನ ಮೊಟ್ಟೆಗಳನ್ನು ಇಟ್ಟು ಈ ಊಜಿ ನೊಣದ ಕೋಶಗಳನ್ನು ನಾಶಪಡಿಸ್ತವೆ. ಒಂದು ಊಜಿ ನೊಣದ ಕೋಶದ ಒಳಗಡೆ ಸುಮಾರು 40-60 ಎಂಟಿ ಮರಿಗಳು ಅಭಿವೃದ್ಧಿ ಹೊಂದುತ್ತವೆ. ಈ ಪರತಂತ್ರ ಕೀಟದ ಮೊಟ್ಟೆಗಳನ್ನು ಮನೆ ನೊಣದ ಕೋಶಗಳ ಮೇಲೆ ಇಡಿಸಿ ಒಂದು ನೈಲಾನ್ ಚೀಲಕ್ಕೆ 50 ml ತುಂಬಿಸಿ ರೈತರಿಗೆ ಸರಬರಾಜು ಮಾಡಲಾಗುತ್ತೆ. ಒಂದು ಎಂಟಿ ಚೀಲದಿಂದ ಸುಮಾರು 10,000 ಪರತಂತ್ರ ಜೀವಿಗಳು ಹೊರಗಡೆ ಬರ್ತವೆ. 100 ಮೊಟ್ಟೆ ಸಾಕಾಣಿಕೆಗೆ 2 ಎಂಟಿ ಚೀಲಗಳನ್ನು ಶಿಫಾರಸು ಮಾಡಲಾಗಿರುತ್ತೆ. ರೇಷ್ಮೆ ಹುಳುಗಳು 4ನೇ ಜ್ವರದಿಂದ ಹೊರಗಡೆ ಬಂದ 3 ದಿನಗಳ ನಂತರ ಈ ಎಂಟಿ ಚೀಲಗಳನ್ನು ಹುಳು ಸಾಕಾಣಿಕೆ ಮನೆಯ ಒಳಗಡೆ ಇಡಬೇಕಾಗತ್ತೆ.